ನಾಡಿನಾದ್ಯಂತ ದೀಪಾವಳಿ ಸಂಭ್ರಮ, ಗಣ್ಯರ ಶುಭ ಹಾರೈಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಶು ಸಂಗೋಪನೆ. ಈ ಕುರಿತು ಹಳಿಯಾಳ್ ತಾಲೂಕಿನ ಅರುಣ್ ಗೋಂದಳಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಈಗ ನಮ್ಮ ಜೊತೆಯಲ್ಲಿ ಅರುಣ್ ಗೋಂದಳಿ ಅವರಿದ್ದಾರೆ, ಹಳಿಯಾಳದವರು. ಇವರು ಪಶು ಸಂಗೋಪನೆಯಲ್ಲಿ ತೊಡಗಿಸಿಕೊಂಡಂತವರು, ಕೃಷಿ ಜೊತೆಗೆ ಮತ್ತೆ ಕಲಾವಿದರು ಕೂಡ. ಹೇಗೆ ಅವರು ಪಶು ಸಂಗೋಪನೆ ಮಾಡಿದ್ದಾರೆ ಅಂತೇಳಿ ಕೇಳೋಣ. ನಮಸ್ಕಾರ ಅರುಣ್. ನಮಸ್ಕಾರ ಸರ್. ಏನೇನು ಸಾಕಾಣಿಕೆ ಮಾಡ್ರಿ ಸರ್? ಸ್ಟಾರ್ಟಿಂಗ್ ನಾವು ನಿರುದ್ಯೋಗಿಯಾಗಿದ್ದೆ ಸುಮಾರು ವರ್ಷಗಳಿಂದ. ಮತ್ತೇನಾದ್ರು ಮಾಡ್ಬೇಕಂತೇಳಿ ಮನೆಯಲ್ಲಿ ಒಂದು ಕುರಿ ತೊಗೊಂಬಂದಿದ್ದೆ ನಾನು. ಒಂದೇ ಕುರಿ, ಅದೊಂದು ಬಡತನ. ಅದರಲ್ಲಿ ಸಾಕಷ್ಟು ನಾನು ಕುರಿ ತೊಗೊಳ್ಳಿಕ್ಕೆ ಆಗಲಿಲ್ಲ. ಒಂದೇ ಒಂದು ಕುರಿ ತೊಗೊಂಡ ಕೂಡಲೇ ಸುಮಾರು ಒಂದು 2 ಮರಿ ಹಾಕಿಬಿಡ್ತು ಒಮ್ಮಿಗಲೇ. 2 ಮರಿ ಅದ್ರ ಸ್ವಲ್ಪ ಬರ್ತಾ ಬರ್ತಾ ಸುಮಾರು ಅವು ಮರಿ ಹಾಕು, ಈ ದೊಡ್ಡ ಕುರಿನೂ ಒಂದು ಮತ್ತೆ 3 ಮರಿ ಹಾಕ್ತು. ಆಮೇಲೆ ಇದು ಒಂದೊಂದು ಒಂದೊಂದು ಹಾಕ್ತು. ಹೀಗಾಗಿ 3+5 8 ಆಗಿಬಿಟ್ಟಿದ್ವಿ. 8 ಆಗಿಬಿಟ್ಟು ಆಮೇಲೆ ಅವೆಲ್ಲ ನಾನೇ ನಾನು ಇದರಲ್ಲಿ IT ಆಗಿದ್ದೆ. IT ಆಗಿದ್ದ ಕಾರಣ ಮುಂದೆ ಜಾಬ್ ಮಾಡ್ಲಿಕ್ಕೆ ಆಗಲಿಲ್ಲ. ಕುರಿ ಸಾಕಾಣಿಕೆ ಮಾಡಿ 8 ಕುರಿಗಳಾಗಿಬಿಟ್ಟು ನಾವೇ ಅದರ ಜೊತೆನೆ ಹೋಗ್ತಿದ್ದೆ ಸರ್ ಕುರಿ ಕಾಯ್ಲಿಕ್ಕೆ. ಸುಮಾರು 2-3 ವರ್ಷ ನಾನು ಕುರಿ ಕಾದೆ. ಅದು ಒಂದು ಹೋಗಿ ಕಡಿಮೆ ಒಂದು 30-35 ಕುರಿಗಳಾಗಿಬಿಟ್ಟು ಸರ್. ಒಂದೇ ಕುರಿ ತಗೊಂಡಿದ್ದೆ ನಾನು, ದೊಡ್ಡ ಕುರಿ. ಎಷ್ಟು ವರ್ಷ ಬೇಕಾಯ್ತು? 35 ಸರ್. 100 ವರ್ಷದೊಳಗೆ ಸುಮಾರು 32-35 ಕುರಿಗಳಾಗ್ಬಿಟ್ಟು. ಯಾಕಂದ್ರೆ ಸರ್ ಅದು 6 ತಿಂಗಳದ ಪೀಕ್ ಇದು ಕುರಿಗಳು. ಈ ಆಡ್ ಅಂತಾರಲ್ಲ ಸರ್, 6 ತಿಂಗಳದ ಪೀಕ್ ಇದು. 6 ತಿಂಗಳಲ್ಲಿ ಒಂದೊಂದು 2-2, 3-3 ಹಾಕುವಂತ ನಮ್ಮ ಆಡಿದ್ದು ನನ್ನ ಹತ್ರ. ಈಗ ನೀವು ಹೇಳಿದ ಆಡ್ ಕುರಿ ಅಂದ್ರೆ ಇದು ಅದು ಬೇರೆ ಸರ್. ಆಡದ್ದು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಕುರಿ ಸುಮ್ಮನೆ ತಗೊಂಡಿದ್ದೀನಿ ಸರ್. ಅದು ದೊಡ್ಡ ಮಾಡೋದು ಮಾರೋದು ಹಿಂಗ್ ಮಾಡಿದೆ ನಾನು. ಅದು ಸುಮಾರು ಲಿಮಿಟೆಡ್ ತಗೊಂಡಿದ್ದೆ, ಒಂದು 4-5 ತಗೊಂಡಿದ್ದೆ ಆಗಿನ ಕಾಲದಲ್ಲಿ. ಸುಮಾರು ಸರ್ ಅವಾಗೆ 1,000 ರೂಪಾಯಿ ಇತ್ತು ಸರ್ ಒಂದು ಆ ಕುರಿಗೆ. ಆಡಿಗೆ ಅದ್ರದ್ದು ರೇಟು ಸುಮಾರು 1,200 ಒಂದಿತ್ತು. ದೊಡ್ಡದು ಆಡು ಅದು 3-3 ಹಾಕ್ತಿತ್ತು ಸರ್. ಒಂದೊಂದು 4-4 ಹಾಕಿದ್ವು ಸರ್ ನನಗೆ, ನನ್ನ ಹತ್ರ. ಅದು ಆಡು 4 ಹಾಕೋದು ರೇರ್, ಆದ್ರೆ ಒಂದು 4 ಹಾಕ್ಬಿಡ್ತು ಫಸ್ಟ್ ತಗೊಂಡಿದ್ ಕುರಿ ಸರ್ ಆಡು. ಹೀಗಾಗಿ 32-35 ಆದು ಸರ್. ಆಮೇಲೆ ನನ್ನ ಕಟ್ಲಿಕ್ಕೆ ಸಮಸ್ಯೆ ಆಗಿಬಿಡ್ತು. ಸಮಸ್ಯೆ ಆಯಿತು, ಕಡೆಗೆ ಜನರದು ಸ್ವಲ್ಪ ತಕರಾರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಪ್ಪ ಮನೆಯಲ್ಲಿ ನಾನು ಗಲ್ಲಿಯಲ್ಲಿ ಅದು ಸಾಕ್ತಿದ್ದೆ. ನಮ್ದು ಹೊಲನೂ ಇದ್ದಿದ್ದಿಲ್ಲ ಸರ್, ಮತ್ತು ಬಯಲು ಪ್ರದೇಶ ಅಂತ ಅದು ಏನೂ ಇದ್ದಿದ್ದಿಲ್ಲ ನಾನು ಕಟ್ಟಲಿಕ್ಕೆ. ಭಾಳ ದೊಡ್ಡ ಸಮಸ್ಯೆ ಆಯಿತು. ಮನೆ ಹಿತ್ತಲ ಕಡೆಯೇ ಒಂದು ಸಣ್ಣ ಜಾಗ ಇತ್ತು, ಅದಕ್ಕೆ ಒಂದು ಶೆಡ್ ಹೊಡೆದು ಸುಮಾರು 20-30-35 ಕುರಿ ಅದರಲ್ಲೇ ಹಾಕ್ತಿದ್ದೆ ನಾನು. ಮತ್ತು ನಾನೇ ಕುರಿ ಮೇಯ್ಸಿಗೆ ಹೋಗ್ತಿದ್ದೆ. ಜನ ಎಲ್ಲ ನನಗೆ ಏನಪ್ಪ ಇಷ್ಟೆಲ್ಲ ಕಲ್ತಿದ್ದಾನೆ ಇವನು, ಮತ್ತೆ ಕುರಿ ಕಾಯ್ತಾನಲ್ಲ, ತಲೆಗೆ ಇದೆ ಇಲ್ಲಿ ಇವ್ದು ಹೀಗೆಲ್ಲ ಅಂತಿದ್ರು. ಕಡೆಗೆ ಸುಮಾರು ವರ್ಷ ಮಾಡಿದೆ ಸರ್, ಒಂದು ಸುಮಾರು 8-10 ವರ್ಷ ಮಾಡಿದೆ. ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಬರ್ತಾ ವಯಸ್ಸಾಗ್ತಾಯಿತ್ತು, ವಯಸ್ಸು ಹಾಕ್ಕೊಂತ ಬರ್ತು. ನನಗೆ 4 ಮಕ್ಕಳಿದ್ದಾವೆ, ಎಲ್ಲ ದೊಡ್ಡ ಎಜುಕೇಷನ್ ಸಲುವಾಗಿ ಅವ್ರದ್ದು, ಮತ್ತು ಮನೆಯನ್ನು ನಡೆಸೋದು ಈ ಕುರಿಲಿಂದೆ. ಇಡೀ ದಿನ ನಾನು ಕುರಿ ಕಾಯ್ಲಿಕ್ಕೆ ಹೋಗ್ಬಿಡ್ತಿದ್ದೆ, ಸಮಸ್ಯೆ ಆಗ್ಬಿಡ್ತಿತ್ತು ನನಗೆ. ಹೀಗಾಗಿ ನಾನು ಆ ಕುರಿ ಜೊತೆನೆ ಒಂದು ಹಾಡುಗಳ ಹಾಡ್ಕೊಂತು ಅವೆಲ್ಲ ಮಾಡ್ತಿದ್ದೆ ಸರ್, ಅಭಿನಯ ಮಾಡ್ತಿದ್ದೆ. ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ದೆ. ಹಾಡು ಹಾಡ್ಕೊಂತ ಅದು ನನ್ನ ಪ್ರೇರಣೆ ಆಗ್ಬಿಡ್ತು. ಖಾಲಿ ಇದ್ದಾಗೆ ಸುಮ್ಮನೆ ಗುಣಗುಣ ಮಾಡ್ತಿದ್ದೆ. ಅದು ಹಾಡಿಗೆ ಒಂದು ಅನುಕೂಲ ಆಯ್ತು ನನಗೆ ಫ್ರೀ ಟೈಮ್ನಲ್ಲಿ. ಸರ್ ಹೌದು ಸರ್. ಈಗ ಹಾಡು ಎಷ್ಟೋ ಜನ ಕಾಯಿಲಿಕ್ಕೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕಟ್ಟೆ ಮೇಯಿಸ್ಬೋದು ಅವನ್ನ ಅಂತಾರೆ. ಅದು ಸರ್ ಒಂದು 10-15 ವರ್ಷದ ಹಿಂದಿನ ಸುದ್ದಿ. ಅವಾಗ ಈ ತರ ಇದ್ದಿದ್ದಿಲ್ಲ ಸರ್. ಈಗೆಲ್ಲ ಫಾರ್ಮ್ಸ್ ಎಲ್ಲ ಆಗಿವೆ, ಈಗೆಲ್ಲ ಸರಳ ಆಗಿದಾವೆ. ಅಂತ ಕುರಿ ಆಡುಗಳು ಕುರಿಗಳೂ ಸಿಗ್ತಾವ ಸರ್, ಫಾರ್ಮ್ ಕುರಿ. ಈಗ ನಮ್ಮ ಕಡೆ ಎಲ್ಲ ಅದಕ್ಕೆ ಭಾಳ ಇನ್ವೆಸ್ಟ್ಮೆಂಟ್ ಬೇಕು ಸರ್. ನಾನು ಮತ್ತೆ ಈಗ ರೀಸೆಂಟ್ಲಿ ಹೋಗಿ ಬಂದೆ ಸರ್, ಭಾಳಷ್ಟು ಕಡೆ ನಾನು ನೋಡಿ ಬಂದೆ ಫಾರ್ಮ್ ಮಾಡ್ಬೇಕಂತೇಳಿ. ನಂದೇ ಅನ್ನೋದು ಒಂದು ಸಣ್ಣ ಇಂಡಸ್ಟ್ರಿ ಮಾಡ್ಕೊಂಡಿದ್ದೀನಿ ಸರ್, ಕಾರ್ಪೆಂಟರ್ ಇಂಡಸ್ಟ್ರಿ. ಅಲ್ಲಿ ನಾಲ್ಕು ಗುಂಟೆ ಜಾಗ ಇದೆ, 2 ಗುಂಟೆ ಜಾಗದಲ್ಲಿ ನಾನು ಒಂದು ಶೆಡ್ ಕಟ್ಕೊಂಡಿದ್ದೀನಿ, ಅಲ್ಲಿ ಕಾರ್ಪೆಂಟ್ರಿ ವರ್ಕ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ 2 ಗುಂಟೆ ಜಾಗ ಖಾಲಿ ಇತ್ತು, ಅದ್ರ ಸಲುವಾಗಿ ಆ ಕುರಿಗಳು ಸಾಕ್ಲಿಕ್ಕೆ ಒಂದು ಶೆಡ್ ಮಾಡ್ಬೇಕಂತ ಮಾಡಿದೆ. ಅದು ಇನ್ವೆಸ್ಟ್ಮೆಂಟ್ ಬರೀ ಶೆಡ್ ಕಟ್ಲಿಕ್ಕೆ 3-4 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಸರ್. ಹೀಗಾಗಿ ನಮ್ಮ ಕೈಲಿಂದ ಆಗ್ಲಿಲ್ಲ ಅಂತೇಳಿ ಮತ್ತೆ ಅದು ಡ್ರಾಪ್ ಮಾಡಿದ್ದೀನಿ ಸರ್. ಆದ್ರೂ ಈಗಾದ್ರೂ ನಮ್ಮ ಮನೆ ನಮ್ಮ ಕಾರ್ಪೆಂಟ್ರಿ ಶೆಡ್ ಹಿಂದ್ಗಡೆನೆ ಇನ್ನೊಂದು ಶೆಡ್ ಕಟ್ಕೊಂಡಿದ್ದೀನಿ. ಅಲ್ಲಿ ಸುಮಾರು ಆಗಿನ ಕುರಿಗಳೆಲ್ಲ ಮಾರಿಬಿಟ್ಟಿದೆ ಸರ್. ಆ ಟೈಮ್ನಲ್ಲಿ ಸುಮಾರು 10-15 ವರ್ಷ ಕಾಯ್ದೆ ನಾನು, ಆಮೇಲೆ ಮಾರಿಬಿಟ್ಟೆ. ನನಗೆ ಅಡಚಣೆ ಬಂದ ಕಾರಣ ಮಕ್ಕಳ ಎಜುಕೇಷನ್, ಆಮೇಲೆ ನಮ್ಮ ಸಂಸಾರ ನಡೆಸೋದು ಭಾಳ ಕಷ್ಟ ಆಗ್ತಿತ್ತು, ಕಟ್ಟಲಿಕ್ಕೆ ನನಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇತ್ತು ಸರ್. ಅದು ಒಂದೇ ಕಾರಣಕ್ಕೆ ನಾನು ಮಾರಿಬಿಟ್ಟೆ, ಅಷ್ಟು ಮಾರಿಬಿಟ್ಟೆ. ಮಾಡಿ ಮಾರಿ ಆಮೇಲೆ ಎಲ್ಲ ನಮ್ಮದು ಸಂಸಾರ ಖರ್ಚಿಗೂ ಮಕ್ಕಳ ಖರ್ಚಿಗೂ ಎಲ್ಲ ಅದೆಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನಾನು ಬಡತನ ಪರಿಸ್ಥಿತಿಯಿಂದ ಒಂದು ಕಾರ್ಪೆಂಟರ್ ಹುದ್ದೆಗೆ ಬಂದೆ. ಒಂದು ಅದು ಸಾವಕಾಶ ಮಾಡ್ತಾ ಒಂದು ಲ್ಯಾಂಡ್ ತೊಗೊಂಡೆ. 4 ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಒಂದು 4 ಗುಂಟೆದು ಲ್ಯಾಂಡ್ ತೊಗೊಂಡೆ. ಅದರಲ್ಲಿ 2 ಗುಂಟೆ ನಾನು 2 ಗುಂಟೆ ಲ್ಯಾಂಡ್ನಲ್ಲಿ ನಾನು ಕಾರ್ಪೆಂಟ್ರಿ ವರ್ಕ್ ಮಾಡಿಕೊಂಡು 2 ಗುಂಟೆ ಅದ್ರ ಸಲುವಾಗಿ ತೆಗೆದು ಇನ್ನೂವರೆಗೂ ಇಟ್ಟಿದ್ದೀನಿ. ಅದು ಸೆಟ್ ಕಡ್ಲಿಕ್ಕೆ ಇನ್ನೂ ತಲುಪ ತ್ರಾಸೇನೆ ಇದೆ ಸರ್ ನನಗೆ. ಆದರೂ ಅದ್ರ ಹಿಂದ್ಗಡೆ ಸೆಟ್ ಒಂದು 10-15 ಕುರಿಗಳು ಇದ್ದಾವೆ, ಆಡುಗಳಿದ್ದಾವೆ, ಒಂದು 10-15 ಕುರಿಗಳಿದ್ದಾವೆ ಸರ್. ಕುರಿಗಳನ್ನು ಮಾಡ್ಕೊಂಡಿದ್ದೀನಿ. ಅದು ಸುಮಾರು 6-9 ತಿಂಗಳು ಇಟ್ಕೊಂಡು ಸುಮಾರು ಅದು 3,000 ರೂಪಾಯಿ 2,500 ರೂಪಾಯಿ ತೊಗೊಂಡಿದ್ದು ವಸ್ತು ಹೆಚ್ಚು ಕಡಿಮೆ 10,000 ರೂಪಾಯಿ ಹೋಗುತ್ತೆ. 6-7 ತಿಂಗಳವರೆಗೆ ಚಲೋ ಫುಡ್ ಹಾಕ್ತೀವಿ ಅದಕ್ಕೆ. ಗೋವಿನ ಪೌಡ್ರು, ಜೋಳ, ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ತಂದುರುಸ್ತು ಮಾಡ್ತೀವಿ, ದಪ್ಪ ಮಾಡ್ತೀವಿ. ಮತ್ತು ನಾವು ಅಲ್ಲೆಲ್ಲೆಲ್ಲಿ ಹೋಗಿ ಹುಲ್ಲಾಗಲಿ ಇವು ತಪ್ಪಲಗಳು ಹಾಕಲಿ ಆ ಕುರಿಗಳಿಗೆ ಸಾಕಷ್ಟು ನಾವು ಅದಕ್ಕೆ ಜಾಸ್ತಿ ಗಮನ ಕೊಡ್ತೀವಿ. ಆಡುಗಳು ಏನು ಮಾಡ್ತೀವಿ, ಅದು ಆಡುಗಳು ಸಾಕಷ್ಟು ಎಲ್ಲ ಮೇಯ್ಕೊಂಡು ಬಂದ್ಬಿಡ್ತಾವೆ ಸರ್. ಅದ್ರದ್ದೇನು ಜಾಸ್ತಿ ಇಲ್ಲ, ಅದಕ್ಕೆ ರೋಗ ರುಜಿನಿ ಬರೋದು ಕಡಿಮೆನೇ ಸರ್. ಈ ಕುರಿಗಳಿದಾವೆ ಮೇಲಿನ ಮೇಲೆ ಸಂಡಾಸ ಮಾಡ್ಕೊಳ್ಳೋದು, ಮುದ್ದೆ ಹಾಕೊಂಡಿರೋದು ಇವೆಲ್ಲ ಮಾಡೋದ್ರಿಂದ ಅದು ನುಕ್ಸಾನ ಆಗ್ತೈತೆ ಅಂತೇಳಿ ಒಳ್ಳೆ ಅವ್ರ ಗಮನ ಕೊಟ್ಕೊ ಔಷಧ ಆಗಲಿ ಟಾನಿಕ್ ಆಗಲಿ ಮೇಲಿನ ಮೇಲೆ ಅದಕ್ಕೆ ಉಪಚಾರ ಮಾಡ್ತೀವಿ. ಈಗ ತಂದು ಮಾರಾಟ ಮಾಡ್ತಿದ್ದೆ ಅಂತ ಹೇಳಿದ್ರು, ತಂದು ಅಂದ್ರೆ ಮರಿಯನ್ನು ತರದು ಸ್ವಲ್ಪ ಬೆಳೆಸುದು ಮಾರಾಟ ಮಾಡುದು, ಎಷ್ಟಕ್ಕೆ ತರ್ತಿದ್ರಿ ಹೆಂಗ್? ಅದೇ 2,000 ರೂಪಾಯಿಗೆ ಒಂದು ಮರಿ ತಗೊಂಡಿದ್ವಿ ಸರ್. ಅಂದ್ರೆ ಈಗ 3-4 ವರ್ಷದಿಂದ ಸುದ್ದಿ ಸರ್, ಇದು ಈಗ ಸ್ವಲ್ಪ ತುಟಿ ಆಗಿದಾವ ಸರ್. ಈಗ ನಾನು ಈಗ ರೀಸೆಂಟ್ಲಿ ಮತ್ತೆ ಮೊನ್ನೆ ಒಂದು ತಗೊಂಡೆ, 4,000 ರೂಪಾಯಿ ಕೊಟ್ಟು ಒಂದು ತಗೊಂಡೆ, ಚೆನ್ನಾಗಿದೆ ಮರಿ ಸರ್. ಅದು 2,000 ತಗೊಂಡು ಬರ್ತಿದ್ವಿ, ಹೆಚ್ಚು ಕಡಿಮೆ 6-7-8 ತಿಂಗಳಲ್ಲಿ 9,000-10,000 ಅದು ಈ ಹಬ್ಬ ಬರ್ತಿತ್ತಲ್ಲ ಸರ್, ಆ ಟೈಮ್ನಲ್ಲೇ ಮಾರಾಕ್ ತೆಗೆದ್ಬಿಡೋದು ನಾವು. ಒಳ್ಳೆ ತಂದುರುಸ್ತಾಗಿರ್ತವೆ ಮತ್ತೆ ಚೆನ್ನಾಗಿ ಬೆಳೆದಿರ್ತವೆ. 8-9-10,000 ರೂಪಾಯಿಗೆ ಏನೂ ಬರ ಇಲ್ಲ ಸರ್. 6 ತಿಂಗಳಲ್ಲಿ ನಾವು 2,000 ಮಾಲು 10,000 ಕೊಟ್ಟೆ ಅಂದ್ರೆ 8,000 ರೂಪಾಯಿ ಲಾಭ ಆಗ್ತಿತ್ತು ಸರ್ ಒಂದು ಕುರಿಗೆ. ಹೀಗೆ ಈಗೆಲ್ಲ ಮಾಡ್ತಿದ್ವಿ ಸರ್. ಈಗ ಅವಾಗ ಸ್ವಲ್ಪ ಕಡಿಮೆ ಇತ್ತು ರೇಟ್, ಈಗೆಲ್ಲ ಕುರಿಗಳು ಜಾಸ್ತಿ ರೇಟಲ್ಲಿ ಬರ್ತಾ ಇದಾವೆ ಸರ್. ಈಗ ನಮ್ಮ ಮನೆಯೇ 4,000 ರೂಪಾಯಿಗೆ 2-3 ಕುರಿ ತೊಗೊಂಬಂದಿದ್ವಿ, 4,000-5,000 ರೂಪಾಯಿ ಒಂದು. ಈಗ ಅದು ಇನ್ನೂ ಒಂದು 3-4 ತಿಂಗಳು ಹೋದರೆ ಅದು 10,000 ರೂಪಾಯಿ 12,000 ರೂಪಾಯಿ ಕುರಿ ಆಗಿಬಿಡ್ತೈತೆ. ಅವ ಅದರಲ್ಲಿ ನಮ್ಗೆ ನಿವ್ವಳ ಲಾಭ 7-8,000 ರೂಪಾಯಿ ಒಂದಕ್ಕೆ ಲಾಭ ಉಳಿತ್ರಿ. ಹೀಗಾಗಿ ನಾನು ಬರ್ತಾ ಇನ್ನು ಹೆಚ್ಚಿಗೆ ಒಂದು ಶೆಡ್ ಕಟ್ಕೊಂಡು ಒಂದು 100 ಕುರಿ ಮಾ ಸಾಕಾಣಿಕೆ ಮಾಡ್ಬೇಕು ಅನ್ನೋ ನಂದು ಇಚ್ಛೆ ಇದೆ ಸರ್. ಅದಕ್ಕೆ ಸಾಲನೂ ಇದೆ? ಸಾಲನೂ ಇದೆ ಸರ್. ನಾನು ಅದು ಸಾಲನೂ ಇಲ್ಲಿ ಬ್ಯಾಂಕ್ನಲ್ಲಿ ಕೊಡೋಕೆ ಹಿಂದೆ ಮಾಡ್ತಾ ಇದ್ರಿ. ಯಾಕಂದ್ರೆ ಇವು ಹೈನುಗಾರಿಕೆಗೆ ಸಾಲ ಕೊಡ್ಬೇಕಂತ ಗೌರ್ಮೆಂಟ್ಲಿಂದ ಸಾಕಷ್ಟು ನಮ್ಗೆ ಹೇಳ್ತಿದ್ದಾರೆ. ಅದು ಬ್ಯಾಂಕ್ನವ್ರು ಹೋದ್ರೆ ನಾನು ಕುರಿ ತಗೋಬೇಕು. ಕೆನರಾ ಬ್ಯಾಂಕ್ ನಾನು ಹೋದೆ ಸರ್ ಲಾಸ್ಟ್ ಟೈಮ್ ಒಂದು ವರ್ಷದ ಹಿಂದೆ. ನಾವು ಕುರಿ ತಗೋಬೇಕು, ನಮ್ಗೆ ಇಲ್ಲ ಅದು ಸ್ವಲ್ಪ ಅದು ಸ್ಕೀಮ್ ಹಂಗಿದೆ ಹಿಂಗಿದೆ ನೆಕ್ಸ್ಟ್ ಟೈಮ್ ಕೊಡೋನು, ಆಮೇಲೆ ಅದಕ್ಕೆ ಜಾಮೀನ್ ಬೇಕು, ಅದು ಏನೇನು ಭಾಳ ಲಪಡ ಹೇಳ್ಬಿಡ್ತದೆ. ನಾವು ಬ್ಯಾಂಕ್ನಾಗ ಸಾಲ ತೊಗೊಳ್ದಂದ್ರೆ ನಮ್ಮ ಕುತ್ತಿಗೆ ಬಂದಂಗೆ ಸರ್. ಅದಕ್ಕೆ ಟ್ರಾನ್ಸಾಕ್ಷನ್ ಬೇಕಂದ್ರೆ ಅಲ್ಲ ಸರ್, ನಾವು ವರ್ಷಾನುಗಟ್ಟಲೆ ಅವ್ರಿಗೆ ಸಾಲನ ಕೊಡಲಿಲ್ಲ ಅಂದ್ರೆ ನಾವು ಟ್ರಾನ್ಸಾಕ್ಷನ್ ಹೆಂಗೆ ತೋರಿಸ್ಬೇಕು ಅವ್ರಿಗೆ? ಪ್ರಥಮವಾಗಿ ನಾವು ಹೆಂಗೆ ಹಿಂದ್ಗಡೆಯಿಂದ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತೈತಿ? ಅವ್ರು ನಮ್ಗೆ ಸಾಲ ತೊಗೊಳ್ರಿಪ್ಪ, ಒಂದು 10,000 ರೂಪಾಯಿ 20,000 ರೂಪಾಯಿ 1,00,000 ರೂಪಾಯಿ ಸಾಲ ತೊಗೊಳ್ಳಿ, ಆಮೇಲೆ ನೀವು ಅದ್ರ ಟ್ರಾನ್ಸಾಕ್ಷನ್ ನಮ್ಗೆ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಒಮ್ಮಿಗೆ ಟ್ರಾನ್ಸಾಕ್ಷನ್ ಹೆಂಗೆ ಕೊಡ್ಲಿಕ್ಕಾಗತ್ತೆ ಹೇಳಿ ನಾವು ರೈತರಿಗೆ ಅಥವಾ ಬಡವರಿಗೆ? ಭಾಳ ಕಷ್ಟ ಆಗ್ತೈತೆ ಸರ್ ಬ್ಯಾಂಕ್ ಲೋನ್ ತೊಗೊಳ್ಬೇಕು. ಎಮ್ಮೆ ಆಕಳ? ಎಮ್ಮೆ ಆಕಳ ಮೊದಲು ಸರ್ ನಮ್ಗೆ ಇದ್ದು ಸರ್, ಈಗ ನಾನು ಎಮ್ಮೆ ಆಕಳ ಮಾಡಲಿಲ್ಲ. ಅದು ಅದ್ರ ಜೊತೆಗೆ ಎಮ್ಮೆ ಆಕಳ ಒಂದು ಆಕಳ ಮಾಡೋದು ವಿಚಾರ ಇದೆ ಸರ್. ಆಕಳುಗಳು ಎಮ್ಮೆ ಸಾಕಾಣಿಕೆ ಮಾಡೋದು ಸ್ವಲ್ಪ ಕಷ್ಟ ಇದೆ ಸರ್. ಆಕಳ ಜರ್ಸಿ ಹೆಚ್ಚಪ್ ಆಗಲಿ ಜರ್ಸಿ ಆಗಲಿ ಅಲ್ಲೇ ಇದು ಮಾಡಿಕೊಂಡು ಕಟ್ಟಿ ಮೇಯಿಸ್ಕೊಳ್ಳಿ ಮೇಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಕೋಳಿ ಏನು ಸಾಕಿ? ಹಾಂ, ಕೋಳಿ ಸಾಕಿದ್ದೀನಿ ಸರ್. ನಾನು ಫಸ್ಟ್ ಕೋಳಿ ಮಾಡಿದ್ದೆ ಸರ್, ಕೋಳಿ ಫಾರ್ಮ್ ಮಾಡಿದ್ದೆ, ಬಾಯ್ಲರ್ ಮಾಡಿದ್ದೆ. ಅದು ಅಂದರೆ ನನ್ನ ಸ್ವಂತದ್ದಲ್ಲ, ಬಾಡಿಗೆ ತೊಗೊಂಡಿದ್ದೆ ನಾನು ಸುಮಾರು ಫಸ್ಟ್ ಒಂದು 20-30 ವರ್ಷದ ಹಿಂದಿನ ಸುದ್ದಿ. ಅವಾಗ ಬಾಯ್ಲರ್ ಕೋಳಿ ಸುಮಾರು 10 ವರ್ಷ ಮಾಡಿದ್ದೆ ನಾನು, ಬಾಡಿಗೆ ತೊಗೊಂಡಿದ್ದೆ ಸರ್ ಅವಾಗ ಶೆಡ್ಡು. ಅವಾಗ ಫಾರ್ಮ್ ಕೋಳಿ ಬಾಯ್ಲರ್ ಫಾರ್ಮ್ ಕೋಳಿ. ಅವಾಗ ಅವಾಗ ಅಷ್ಟು ಇದು ಈಗೆಲ್ಲ ಫಾರ್ವರ್ಡ್ ಇದೆ, ಅದು ಭಾಳ ಫಾಸ್ಟ್ ಇದೆ ಸರಿ. ಆಗಿನ ಕಾಲದಲ್ಲಿ ನಾನು ಬಾಯ್ಲರ್ ಪ್ರಥಮವಾಗಿ ನಾನು ಮಾಡಿದ್ದು ಕುರಿಗಿಂತ ಫಸ್ಟ್ ಅದೇ ಕೋಳಿ ಸಾಕಾಣಿಕೆನ ಮಾಡಿದ್ದು. ಹೈನುಗಾರಿಕೆ ಇದಕ್ಕೆ ಅದೇ ಒಂದು ತೊಗೊಂಡಿದ್ದೆ, ಬಾಡಿಗೆಲಿಂದ ತೊಗೊಂಡಿದ್ದೆ ಒಂದು ಶೆಡ್ಡು. ಸುಮಾರು 200-300 ಪಾರ್ಟ್ ಮಾಡಿಕೊಂಡು 500 ಕೋಳಿ ತರ್ತಿದ್ದೆ ಸರ್. ಆಗ 500 ಕೋಳಿ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ 500 ಕೋಳಿ, ಥರ್ಡ್ ಬ್ಯಾಚ್ 500 ಕೋಳಿ. 500 ಕೋಳಿಗೆ ಆ ಟೈಮ್ನಲ್ಲಿ ಭಾಳ ಕಷ್ಟ ಆಯ್ತು ಸರ್ ಬೆಳೆಸಲಿಕ್ಕೆ. ಒಂದು ಫಸ್ಟ್ ಟೈಮ್ ನಾನು ಬೆಳೆಸಿದ್ದಕ್ಕೆ ಆಗಿನ ಕಾಲದಲ್ಲಿ 50 ರೂಪಾಯಿ ಕೆಜಿ ಇತ್ತು ಸರ್. ಭಾಳ ನಿವಳು ಭಾಳ ಲಾಭ ಬಂದುಬಿಡ್ತು ಒಮ್ಮಿಗ್ಲೇನೆ. ಫಸ್ಟ್ ಟೈಮೇ ಅವಾಗ ಸಂಕ್ರಮಣ ಒಂದು ಬಂದ್ಬಿಡ್ತು, ಕೋಳಿ ಗ್ರೋತ್ ಬಂದು ಸಂಕ್ರಮಣಕ್ಕೆ ಅದಕ್ಕೂ ಟ್ಯಾಲಿ ಆಗಿಬಿಡ್ತು ಸರ್. ಆಮೇಲೆ ಸಾಕಷ್ಟು ಒಂದು ಇದರಲ್ಲೇ ಸುಮಾರು ಒಂದು 20-30 ಸಾವಿರ ರೂಪಾಯಿ ಲಾಭ ಆಯ್ತು ಒಂದೇ ಶೆಡ್ಡಲ್ಲಿ ಆಗಿನ ಕಾಲದಲ್ಲಿ. ಅಂದ್ರೆ ಅದು ಫಸ್ಟ್ ಟೈಮ್ ಅಂತಾರೆ, 50 ರೂಪಾಯಿ ಕೆಜಿ ಬಂದಿದ್ದೆ ಫಸ್ಟ್ ಟೈಮ್, ಇಲ್ಲಾಂದ್ರೆ 30 ರೊಳಗೆ ಇರುದಂತೆ. 35-30-28 ಇಷ್ಟೇ ಲಾಸ್ಟ್ ಅಂದ್ರೆ 35. ನನಗೆ ಆ ದಿವಸ ಸಂಕ್ರಮಣ ಇದ್ದ ಕಾರಣ 50 ರೂಪಾಯಿ ಕೆಜಿ ಬಂದ್ಬಿಡ್ತು, ಸುಮಾರು 25-30 ಸಾವಿರ ರೂಪಾಯಿ ಲಾಭ ಆಗ್ಬಿಡ್ತು ಒಂದೇವ್ರು. ಮೇಲೆ ಆಸೆ ಹುಡ್ತು ಮತ್ತೆ ಮಾಡ್ಬೇಕಲ್ಲ, ಚೆನ್ನಾಗಿ ಮಾಡ್ಬೇಕು ಅಂತೇಳಿ. ಆದ್ರೂ ಅವಾಗಿನ್ನು ಭಾಳ ಚಳಿ ಸರ್, ಮರಿಗಳು ಸಾಯ್ತಿದ್ವು ಅಷ್ಟೇ. ಎಲ್ಲ ಟ್ರೀಟ್ಮೆಂಟ್, ಚಲೋ ಟ್ರೀಟ್ಮೆಂಟ್ ಕೊಟ್ಟು, ಲೈಟ್ ಎಲ್ಲ ಹೀಟ್ ಕೊಟ್ಟು, ಎಲ್ಲ ಅದಕ್ಕೆ ಚೆನ್ನಾಗಿ ನಾವು ನೈಟ್ ಎಲ್ಲ ಇದ್ದು ಅದಕ್ಕೆ ದೇಖರೇಖೆ ಮಾಡಿದ್ರು ಸುಮಾರು 500ರಲ್ಲಿ ಒಂದು 100 ಸಾಯೋದು ಸರ್. ಹೆಂಗೆ ಮಾಡಿ ಹೆಂಗಾರು ಮಾಡಿ ಒಂದು 100 ಸಾಯ್ತಿದ್ದು, 400 ಲಾಭ ಅದು. ಹೀಗೆಲ್ಲ ಆಗ್ತಿತ್ತು ಸರ್. ನಾಟಿ ಕೋಳಿ ಸಾಕಿದ್ರು? ನಾಟಿ ಕೋಳಿ ಸಾಕಿಲ್ಲ ಸರ್, ಅದು ಆ ಟೈಮ್ನಲ್ಲಿ ಇದ್ದಿದ್ದಿಲ್ಲ ಸರ್ ನಾಟಿ ಕೋಳಿ. ಅದಕ್ಕೆ ಫಾರ್ಮ್ ಅಂತೇಳಿ ಈಗೆಲ್ಲ ಬಂದಿದ್ದಾವೆ ಸರ್. ನಾಟಿ ಕೋಳಿ ಮನೆಯಲ್ಲಿ ಸಾಕು, ಮನೆಯಲ್ಲಿ ಒಂದು 10-12 ಹೀಗೆಲ್ಲ ಸಾಕ್ತಿದ್ವು ಅಷ್ಟೇ, ಅದು ಫಾರ್ಮ್ ಮಾಡಲಿಲ್ಲ ಸರ್ ನಾಟಿ ಕೋಳಿ. ಇವೆಲ್ಲ ಪ್ರಾಣಿಗಳನ್ನು ಸಾಕುವಂತ ಬಂದು ಈಗ ಕಾರ್ಪೆಂಟ್ರಿ ಮಾಡ್ತಾ ಇದ್ರಿ, ಈಗ ಕಾರ್ಪೆಂಟ್ರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರಿ, ಮತ್ತೆ ಅದ್ರ ಮೇಲೆ ಹೆಚ್ಚು ಅವಲಂಬನೆ ಆಗಿದ್ರಿ. ಪಶು ಸಂಗೋಪನೆ ಬಿಟ್ಟಿದ್ದು ಕಾರಣ ಏನು ಪೂರ್ತಿಯಾಗಿ? ಯಾಕೆ ಸರ್ ಪರಿಸ್ಥಿತಿ ಭಾಳ ಕಷ್ಟ ಬಂತು ಸರ್. ನಮ್ಮ 4 ಮಕ್ಕಳು ಸರ್, ಮಕ್ಕಳ ಜೊತೆ ಎಜುಕೇಷನ್ಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕಾಗ್ತಿತ್ತು ಸರ್, ಮನೆ ನಡೆಸೋದು ಕಷ್ಟ ಸರ್. ಹೀಗಾಗಿ ಕಾರ್ಪೆಂಟ್ರಿ ನಾನು ಹೀಗೆ ಫಸ್ಟ್ ಫಾರ್ಮ್ ಮಾಡಿದ್ದೆ. ಫಾರ್ಮು ಬರ್ತಾ ಬರ್ತಾ ಅವರು ಎಲ್ಲ ತೊಗೊಂಡ್ಬಿಟ್ರು, ವಾಪಸ್ ತೊಗೊಂಡ್ಬಿಟ್ರು. ಎಲ್ಲಪ್ಪ ನೀವು ಸುಮಾರು 10 ವರ್ಷ ಮಾಡಿದ್ರೆ ಈಗ ನಾನು ಈಗ ಬಿಟ್ಬಿಡಿ, ನಾವು ಬೇರೆದವ್ರು ಕೊಡ್ತೀವಿ ಅಥವಾ ಬೇರೆ ನಾವೇ ಮಾಡ್ತೀವಿ ಅಂತ ತಿಳ್ಕೊಂಡು ಏನೋ ನೇಮ ಮಾಡಿ ಆ ಫಾರ್ಮ್ ಕಸ್ಕೊಂಡ್ಬಿಟ್ರು. ಆಮೇಲೆ ನಾನು ಮತ್ತೆ ನಿರುದ್ಯೋಗಿನೇ, ಏನು ಕೆಲಸನೇ ಇಲ್ಲ, ಏನು ಮಾಡಬೇಕು ಅಂತೇಳಿ ಐಡಿಯಾ ಬಂತು. ನಾವು ಬ್ರಿಕ್ಸ್ ಮಾಡಿದ್ವಿ ಸರ್, ನಂತರ ಈ ಮಣ್ಣಿನ ಬ್ರಿಕ್ಸ್ ಬರ್ತಾವಲ್ಲ ಸರ್, ಇಟ್ಟಂಗಿಗಳು ಮಾಡಿದ್ವಿ. ಅವರೇನೋ ಅಲ್ಲಿ ಸಾಲ ಸಾಲ ಮಾಡಿ ಆಮೇಲೆ ಹೊಲದಲ್ಲಿ ಯಾರ್ದಾರು ಒಂದು ಬಾಡಿಗೆ ತೊಗೊಂಡು, ಹೊಲ ಮಣ್ಣು ತೊಗೊಂಡು, ಲೇಬರ್ ತೊಗೊಂಡು ಅದು ಬ್ರಿಕ್ಸ್ ಮಾಡಿ ಸುಮಾರು ಬ್ರಿಕ್ಸಲ್ಲಿ ಒಂದು ಸ್ವಲ್ಪ ಲಾಭ ಆಯಿತು. ಬ್ರಿಕ್ಸಲ್ಲಿ ಲಾಭ ಇದೆ ಸರ್, ಆದರೆ ಆಗಿನ ಕಾಲದಲ್ಲಿ ನಾನೆಲ್ಲ ಮಾರಿದ್ದು ಓನರ್ಗೆ, ಬಿಲ್ಡಿಂಗ್ ಓನರ್ಗೆ ದುಡ್ಡೇ ನನಗೆ ಕೊಡಲಿಲ್ಲ, ಸರಿಯಾಗಿ ನನಗೆ ವಾಪಸ್ ದುಡ್ಡು ಕೊಡಲಿಲ್ಲ. ನಾವೆಲ್ಲ ಡೆಲಿವರಿ ಮಾಡಿ ಬೇರೆ ಊರಿಗೂ ಡೆಲಿವರಿ ಮಾಡಿದ್ರು ಅದ್ರ ದುಡ್ಡು ವಾಪಸ್ ನನಗೆ ಸರಿಯಾಗಿ ಮುಟ್ಟಲಿಲ್ಲ. ಹೀಗಾಗಿ ನನಗೆ ಕಷ್ಟನೇ ಆಯ್ತು ಕೆಲವೊಂದು ಟೈಮ್ನಲ್ಲಿ ಸರ್. ಆಮೇಲೆ ಬ್ರಿಕ್ಸ್ನಲ್ಲಿ ಕೊಡುವಾಗ ಬಿಲ್ಡಿಂಗ್ನವರು ಬಿಲ್ಡಿಂಗ್ ಕಟ್ಟೋ ಟೈಮ್ನಲ್ಲಿ, ಅಲ್ಲ ನಮ್ಗೆ ನಿಮ್ಮ ಕಡೆ ದಾಂಡೇಲಿ ಕಡೆ ಅಂತಂದರೆ ಹಳಿಯಾಳಂದ್ರೆ ವುಡ್ ಚಲೋ ಸಿಗತ್ತಲ್ರಿ, ಸಾಗವಾನಿ ನಮಗೆ ಒಂದು ಚೌಕಟ್ಟು ಬೇಕು ಅಂತಂದರು ಒಬ್ರು. ಆಮೇಲೆ ಆಯ್ತು ರೀ, ನಮ್ಮ ಕಡೆ ಅಲ್ಲಿ ನಾನು ಮಾಡೋದಿಲ್ಲ, ಬೇರೆದವ್ರ ಕಡೆ ತೊಗೊಂಬಂದು ತಂದುಕೊಡ್ತೀನಿ, ಅದೇ ಹೆಂಗೋ ವೆಹಿಕಲ್ ಗಾಡಿ ಬರ್ತೈತೆ ಅದ ಗಾಡಿಯಾಗ ಹಾಕೊಂಬರ್ತೀನಿ ಅಂತೇಳಿ ಧಾರವಾಡ ಆಗಲಿ, ಹುಬ್ಳಿ ಆಗಲಿ, ನವಲಗುಂದ, ನರಗುಂದ, ಸೌಂದತ್ತಿ ಈ ಕಡೆ ಎಲ್ಲ ನಾನು ಬ್ರಿಕ್ಸ್ ಸಪ್ಲೈ ಮಾಡ್ತಿದ್ದೆ ಸರ್. ಆಮೇಲೆ ಅವರು ಏನಂದ್ರು ಒಂದು ಚೌಕಟ್ಟು ಕೊಟ್ಟೆ ಸರ್, ಆಮೇಲೆ ಅವರು ಚೆನ್ನಾಗಿ ಅನಿಸ್ತದ, ಒಂದು ಪ್ಯೂರ್ ವುಡ್ ಅಲ್ಲ ನಮ್ಮ ಕಡೆ ದಾಂಡೇಲಿ ಸಾಗವಾನಿ. ಹೀಗಾಗಿ ಮತ್ತೆ ಅಲ್ಲಿ ಇನ್ನೊಂದು ಬಿಲ್ಡಿಂಗ್ನವ್ರು ಇನ್ನೊಂದು ಒಂದು ಚೌಕಟ್ಟು ಕೊಡ್ರಿ, ಎರಡು ಚೌಕಟ್ಟು ಕೊಡ್ರಿ ಅಂತೇಳಿ ಅವರು ಅಂದರೆ. ಹೀಗಾಗಿ ನಾನು ಬೇರೆದವ್ರ ಕಡೆ ಚೌಕಟ್ಟು ತೊಗೊಂಡು ಬಂದವರು ಅದರಲ್ಲಿ ಕಟ್ ಸೈಜ್ ಸ್ವಲ್ಪ ವೇಸ್ಟೇಜ್ ಎಲ್ಲ ಉಳಿತಾ ಬಂತು ಸರ್. ಆ ವೇಸ್ಟೇಜ್ ಉಳಿತಾ ಬಂತಂದ್ರೆ ಏನು ಮಾಡಬೇಕು ಅನ್ನೋದು ಮತ್ತೆ ಪ್ಲ್ಯಾನ್ ಮಾಡಿದ್ದೆ ನಾನು. ವೇಸ್ಟೇಜ್ ಉಳಿತಾದ್ರೆ ಎಲ್ಲ ಸುಡಬೇಕು ಅಥವಾ ಏನಾದ್ರು ಕಾರ್ಪೆಂಟ್ರಿ ಕೆಲಸ ಮಾಡಬೇಕು ಅಂತೇಳಿ ಈ ಥರ ನನ್ನ ಕಲ್ಪನೆ ಬಂತು. ಅಲ್ಲೇ ಸಣ್ಣ ಪ್ರಮಾಣವಾಗಿ ಆ ಏನು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮಾಡುವಂಥ ಶೆಡ್ಡಲ್ಲಿ ಮತ್ತೆ ಕಾರ್ಪೆಂಟ್ರಿ ಕೆಲಸ ಸ್ಟಾರ್ಟ್ ಮಾಡಿದೆ ಸರ್. ಒಂದು ಲೇಬರ್ ತೊಗೊಂಬಂದು ಸಣ್ಣ ಪುಟ್ಟ ವೇಸ್ಟೇಜ್ ಕಟ್ಟಿಗೆಯಲ್ಲೇನೆ ಕಾರ್ಪೆಂಟ್ರಿ ಕೆಲಸ ಮಾಡೋದು. ಆ ಕಾರ್ಪೆಂಟ್ರಿ ಕೆಲಸ ಮಾಡೋ ಸೋಫಾ ಸೆಟ್ಟು ಆಗಿನ ಕಾಲದಲ್ಲಿ 9,000 ರೂಪಾಯಿ ಇತ್ತು ಸರ್, ಕೇವಲ 9,000 ರೂಪಾಯಿ. ಈಗ ಅದು ಸೋಫಾ ಸೆಟ್ಗೆ 40,000 ರೂಪಾಯಿ ಇದೆ. 9,000 ರೂಪಾಯಿ ಸೋಫಾ ಸೆಟ್ ಅದನ್ನೇ ವೇಸ್ಟೇಜ್ ಕಟ್ಟಿಗೆಯಲ್ಲಿ ಇದು ಮಾಡ್ಕೊಂಡು 9,000 ರೂಪಾಯಿ ಭಾಳ ದೊಡ್ಡ ಸರ್ ಅದು ಅವಾಗ ಆಗಿನ ಕಾಲದಲ್ಲಿ. ಆಮೇಲೆ ನಾನು ಅದು ಸ್ವಲ್ಪ ನನಗೆ ಏನೋ ಇಂಟ್ರೆಸ್ಟ್ ಕೊಡ್ತು, 9,000 ರೂಪಾಯಿ ಸಿಕ್ತು. ಆಮೇಲೆ ಬರ್ತಾ ಬರ್ತಾ ಮತ್ತು ಕ್ವಾಡ್ ಮಾಡಿದೆ, ಡೈನಿಂಗ್ ಸೆಟ್ಟು, ಆ ಬಾಗಲದು ಚೌಕಟ್ಟು, ಇವೆಲ್ಲ ಮಾಡ್ಕೊತ ಮಾಡ್ಕೊತ ಮತ್ತು ಅದರಲ್ಲಿ ಸ್ವಲ್ಪ ಜಾಸ್ತಿ ನನಗೆ ಇನ್ಕಮ್ ಸಿಗ್ತಾ ಬಂತು. ಈಗ ನಮ್ಮ ಕಾರ್ಪೆಂಟ್ರಿ ಕೆಲಸ ಹೆಂಗಿರುತ್ತೆ ಸರ್, ವೇಸ್ಟೇಜ್ ಕಟ್ಟಿಗೆಯಲ್ಲೇನು ನಾವು ಏನಾರು ಮಾಡ್ಬೋದು ಅದರಲ್ಲಿ. ಈಗ ಚೌಕಟ್ಟು ಬಾಗಲ ಎಲ್ಲ ತೆಗೆದು ವೇಸ್ಟೇಜ್ ಲಪ್ಪೆ ಗಿಪ್ಪೆ ಅವು ಇವೆಲ್ಲ ಬಂದಿದ್ದ ಇದರಿಂದ ಡೈನಿಂಗ್ ಸೆಟ್, ಸೋಫಾ ಸೆಟ್ ಇದನ್ನು ಮಾಡ್ಬೋದು ಸರ್, ಅದರಲ್ಲಿ ಸಣ್ಣ ಸಣ್ಣ ಪೀಸ್ಗಳೆಲ್ಲ ಸಿಗುತ್ತೆ, ಮಾಡ್ಬೋದು ಸರ್ ಅದರಲ್ಲಿ. ಹೀಗಾಗಿ ಅದರಲ್ಲಿ ಕಾರ್ಪೆಂಟ್ರಿ ಕೆಲಸ ನನಗೆ ಜಾಸ್ತಿ ಇನ್ಕಮ್ ಕೊಡ್ತು ಅಂತ ನಾನು ಹೇಳಕ್ ಬಯಸ್ತೇನೆ ಸರ್. ಏನೂ ಇಲ್ಲ ಸರ್, ಏನು ಗಂಧಾನೇ ಇಲ್ಲ ಅದರಲ್ಲಿ. ಕಾರ್ಪೆಂಟ್ರಿ ಏನೋ ನಾವು ಗೊಂದಲಿಗಾರ ಪದ ಹೇಳೋರು ನಾವು ಸರ್, ನಾವು ಗೊಂದಲಿ ಜನ. ಹೀಗಾಗಿ ನಾನು ಅದರಲ್ಲಿ ಏನೇನು ಜಾಸ್ತಿ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಗೊಂದಳಿ ಪದ ಮಾಡ್ಕೊಂಡು ಉಪಜೀವನ ಮಾಡುವಂಥ ಜನ ನಾವು, ಅಲೆಮಾರಿ ಜನ. ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗುದು, ಇನ್ನೊಂದು ಅಲ್ಲಿ ಸ್ವಲ್ಪ ಜನ ಇರುವುದು, ಅಲ್ಲಿಂದ ಮತ್ತೆ ಬೇರೆ ಊರಿಗೆ ಹೋಗುದು, ಅಲ್ಲೇ ಇರುವಂಥ ಜನ ನಾವು, ಅಲೆಮಾರಿ ಜನ. ಅಲ್ಲೇ ನಾನು ಸುಮಾರು ವರ್ಷದಿಂದ ನಾವು ಹಳಿಯಾಳದಲ್ಲಿ ಬಂದು ನೆಲೆಸಿದ್ದೀವಿ. ಇಲ್ಲೇ ಪರ್ಮನೆಂಟ್ ಊರಾಗಿ ಬಿಟ್ಟಿದ್ದು ನಮ್ಮ ಹಳಿಯಾಳ.

ಇವರು ನಮ್ಮ ಶಿರ್ಸಿಯಲ್ಲಿ ಇರ್ತಕ್ಕಂಥ ಅರಣ್ಯ ಕಾಲೇಜಿನಲ್ಲಿ ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ತರಕಾರಿಯಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಸಿ ಅವುಗಳನ್ನು ಹೇಗೆ ಬೆಳಿಬಹುದು ಅನ್ನೋದನ್ನು ಈಗ ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಜಗದೀಶ್ ಅವರೇ. ನಮಸ್ಕಾರ. ಈ ಜೈವಿಕ ಗೊಬ್ಬರಗಳು ಅಂತೀವಲ್ಲ, ಹಂಗಂದ್ರೆ ಏನಂತೀವಿ? ಈಗ ನಾವು ಯಾವುದೇ ಬೆಳೆಗಳಿಗೆ ನೀಡುವಂಥ ಪೋಷಕಾಂಶಗಳನ್ನು ಕೆಲವೊಂದು ಅಣುಜೀವಿಗಳಿಂದ ನೀಡಬಹುದು. ಈ ಪೋಷಕಾಂಶಗಳ ಲಭ್ಯತೆ ಕೂಡ ಈ ಅಣುಜೀವಿಗಳು ಹೆಚ್ಚು ಮಾಡ್ತವೆ. ಇಂಥ ಅಣುಜೀವಿಗಳಿಗೆ ನಾವು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ. ಇವುಗಳಿಂದ ಏನು ಉಪಯೋಗ? ಈ ಜೈವಿಕ ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ ಸರ್ಕಾರಿ ಗೊಬ್ಬರ ನಾವು ಬಳಸೋದು ಕಡಿಮೆ ಮಾಡ್ತೀವಿ. ಸುಮಾರು 50% ಸರ್ಕಾರಿ ಗೊಬ್ಬರ ಕಡಿಮೆ ಮಾಡ್ಬೋದು. ಅಂದರೆ ಅಷ್ಟು ಖರ್ಚು ಕಡಿಮೆ ಆಗ್ತದೆ. ಒಂದು ಎರಡನೇದಾಗಿ ಜೈವಿಕ ಗೊಬ್ಬರ ಬಳಸೋದ್ರಿಂದ 10% ಇಳುವರಿ ಕೂಡ ಹೆಚ್ಚಾಗುತ್ತೆ. ಸೊ ಒಟ್ಟಾರೆಯಾಗಿ ಇದು ಲಾಭದಾಯಕ. ರೈತನಿಗೆ ಖರ್ಚು ಕಡಿಮೆ ಆಗುತ್ತೆ, ಇಳುವರಿ ಹೆಚ್ಚು ಬರುತ್ತೆ, ಲಾಭ ಹೆಚ್ಚು ಬರುತ್ತೆ. ಒಂದನೇದಾಗಿ ಎರಡನೇದಾಗಿ ಈಗ ನಾವು ಸರ್ಕಾರಿ ಗೊಬ್ಬರನ ತಯಾರು ಮಾಡಬೇಕಂದ್ರೆ ಇದಕ್ಕೆ ಬೇಕಾದಂಥ ಕಚ್ಚಾ ವಸ್ತು ಏನಿದೆಯಲ್ಲ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ನಾವು ಫಾರಿನ್ ಎಕ್ಸ್ಚೇಂಜ್ ಕೂಡ ವ್ಯಯ ಮಾಡ್ತಾ ಇದ್ದೀವಿ. ಈ ಜೈವಿಕ ಗೊಬ್ಬರದ ಬಳಕೆಯಿಂದ ಈ ಸರ್ಕಾರಿ ಗೊಬ್ಬರಗಳ ಬಳಕೆ ಕಡಿಮೆ ಆಗುತ್ತೆ, ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುನ ಆಮದು ಕಡಿಮೆ ಆಗುತ್ತೆ, ಆಮೇಲೆ ಫಾರಿನ್ ಎಕ್ಸ್ಪೋರ್ಟ್ ಕೂಡ ನಾವು ಕಡಿಮೆ ಮಾಡ್ಬೋದು ಎರಡನೇದಾಗಿ. ಮೂರನೇದಾಗಿ ಇದು ಬಹಳ ಎಕೋ ಫ್ರೆಂಡ್ಲಿ, ಅಂದರೆ ಪರಿಸರ ಸ್ನೇಹಿ. ಅತೀವ ಸರ್ಕಾರಿ ಗೊಬ್ಬರ ಬಳಸೋದ್ರಿಂದ ಸಾಯಿಲ್ ಪೊಲ್ಯೂಷನ್ ಅಥವಾ ಮಣ್ಣಿನ ಒಂದು ಇದು ಕೆಡುತ್ತೆ ಅಥವಾ ವಾತಾವರಣ ಮಲಿನ ಆಗುತ್ತೆ. ಇಲ್ಲಿ ಯಾವುದೇ ವಾತಾವರಣ ಮಲಿನ ಆಗೋದಿಲ್ಲ, ಯಾಕೆಂದರೆ ಇವೆಲ್ಲ ಜೈವಿಕ ಜೀವಿಗಳನ್ನೇ ನಾವು ಬಳಸೋದ್ರಿಂದ ಇವು ಪರಿಸರ ಸ್ನೇಹಿ ಕೂಡ ಇರ್ತವೆ. ಈ ರೀತಿ 16 ಪ್ರಯೋಜನಗಳು ಇದರಿಂದ ಇರ್ತದೆ. ಈ ಜೈವಿಕ ಗೊಬ್ಬರಗಳು ಅಂದರೆ ಕೆಲವು ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲೇ ಇರ್ತವೆ, ಅವುಗಳನ್ನೇ ನಾವು ಬೇರ್ಪಡಿಸಿ ಅವನ್ನ ಲ್ಯಾಬೊರೇಟರಿ ಒಳಗೆ ಟೆಸ್ಟ್ ಮಾಡಿ ಯಾವುದು ಹೆಚ್ಚು ಸಾಮರ್ಥ್ಯಕಾರಿ ಇದೆ ಅಂತ ಹೇಳಿ ಏನು ತಳಿ ಇರುತ್ತಲ್ಲ ಅದನ್ನು ನಾವು ಡೆವಲಪ್ ಮಾಡಿ ಕೊನೆಗೆ ನಾವು ಜೈವಿಕ ಗೊಬ್ಬರ ಅಂತ ಹೇಳಿ ಅದನ್ನು ಪ್ರಿಪೇರ್ ಮಾಡಿ ಒಂದು ಲಿಗ್ನೈಟ್ ರೂಪದಲ್ಲಿ ಮಿಶ್ರಣ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಈ ತಳಿಗಳು ಅಥವಾ ವಿಧಗಳು ಹಿಂಗೇನು ಇದೆ? ಹಾ, ಈ ಜೈವಿಕ ಗೊಬ್ಬರಗಳಲ್ಲಿ ಹಲವಾರು ವಿಧಗಳಿವೆ. ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಸಾರಜನಕ ಸ್ಥಿರೀಕರಿಸುವಂತಹ ಅಣುಜೀವಿಗಳು, ಈಗ ರೈಸೋಬಿಯಂ ಅಂತ ಹೇಳಿ ಒಂದು ಉದಾಹರಣೆ, ಅಜೋಟೋಬ್ಯಾಕ್ಟರ್ ಅಂತ ಇದೆ, ಅಜೋಸ್ಪೈರ್ಲಮ್ ಅಂತ ಇದೆ, ಮತ್ತೆ ರಂಜಕ ಕರಗಿಸುವಂತಹ ಒಂದು ಅಣುಜೀವಿ ಅಂತ ಎರಡನೇ ಗುಂಪಿಗೆ ಸೇರಿದ್ದು. ಇನ್ನು ಮೂರನೇ ಗುಂಪಿಗೆ ಸೇರಿದ್ದ ಏನಪ್ಪಾ ಅಂತಂದ್ರೆ PGPR ಅಂತ ಹೇಳ್ತೀವಿ, ಅಂದ್ರೆ ಸಸ್ಯ ಪ್ರಚೋದಕ ವಸ್ತುಗಳನ್ನು ತಯಾರಿಸುವಂತಹ ಒಂದು ಅಣುಜೀವಿಗಳ ಗೊಬ್ಬರ ಮೂರನೇದಾಗಿ. ನಾಲ್ಕನೇದಾಗಿ ಮೈಕ್ರೋರೈಜಾ ಅಂತ ಹೇಳಿ ಹೊಸದಾಗಿ ಬರ್ತಾ ಇದೆ, ಇದು ಕೂಡ ಒಂದು ಜೈವಿಕ ಗೊಬ್ಬರ. ಈ ಜೀವಾಣುಗಳು ಮಣ್ಣಿನಲ್ಲಿ ಮೂಲತಃ ಇರ್ತಾವಲ್ಲ? ಹೌದೌದು. ಈಗ ಮಣ್ಣಿನಲ್ಲಿ ಇದ್ದಿದ್ದು ಅವುಗಳನ್ನು ಸ್ವಾಭಾವಿಕವಾಗಿ ಅಲ್ಲೇ ಸಂಖ್ಯೆ ಜಾಸ್ತಿ ಮಾಡೋದು ಹಂಗೆ ಸಾಧ್ಯತೆ ಇಲ್ಲ ಅಂತೇಳಿ? ಹಾ, ಅದಕ್ಕೋಸ್ಕರನೇ ಅಂದರೆ ಇಲ್ಲಿ ಎರಡು ವಿಧಾನಗಳಿವೆ. ಮಣ್ಣಿನಿಂದ ಬೇರ್ಪಡಿಸಿ ಅದನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಹೆಚ್ಚು ಸಾಮರ್ಥ್ಯತೆ ಉಳ್ಳೋದನ್ನು ಲ್ಯಾಬೊರೇಟರಿ ಒಳಗೆ ತಯಾರು ಮಾಡಿ ಪುನಃ ಭೂಮಿಗೆ ಹಾಕೋದು. ಎರಡನೇ ವಿಧಾನ ಏನಂದ್ರೆ ಅಲ್ಲೇ ಈ ಅಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು. ಬಟ್ ಅದು ಅಷ್ಟು ಈಸಿ ಅಲ್ಲ, ಯಾಕೆಂದ್ರೆ ಈ ಅಣುಜೀವಿಯ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅಂದ್ರೆ ಹೆಚ್ಚು ಸಾಮರ್ಥ್ಯತೆ ಉಳ್ಳಂತ ಅಣುಜೀವಿ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅದನ್ನ ಹೆಚ್ಚು ಮಾಡೋ ಬದಲು ಯಾವುದು ಈಸಿ ಆಗತ್ತೆಪ್ಪ ಅಂತಂದ್ರೆ ನಾವು ಈ ವಿಶ್ವವಿದ್ಯಾಲಯದಿಂದ ಏನು ತಯಾರು ಮಾಡಿ ಜೈವಿಕ ಗೊಬ್ಬರ ಅಂತ ಕೊಡ್ತೀವಲ್ಲ ಅದನ್ನು ಬಳಸೋದೇ ಹೆಚ್ಚು ಉಪಯೋಗಕಾರಿ ಆಗುತ್ತೆ. ವಾತಾವರಣಕ್ಕೆ ಹೊಂದ್ಕೊಳ್ತಾವೆ, ನಾವು ಲ್ಯಾಬಲ್ಲಿ ಬೆಳೆದಿದ್ದು ಹೋಗಿ ಹೊಲದಾಗಿ ಬೆಳಿತೀವಿ ಅದಕ್ಕೆಲ್ಲ? ಹಾ, ಏನು ಅದರದ್ದೇನು ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ ನಾವು ಅದೇ ಒಂದು ರೈಸೋಸ್ಫಿಯರಿಂದ ತಂದಿರ್ತೀವಿ, ಪುನಃ ಅದೇ ಒಂದು ಅಂದರೆ ಬೇರು ಮಣ್ಣು ಅಂತ ಏನು ಹೇಳ್ತೀವಲ್ಲ ಆ ಬೇರು ಮಣ್ಣಿಗೆ ನಾವು ಅದನ್ನು ಪುನಃ ಕೊಡ್ತೀವಿ, ಹಾಗಾಗಿ ಅಲ್ಲೇನು ಸಮಸ್ಯೆ ಆಗುತ್ತೆ. ಈ ದ್ವಿದಳ ಧಾನ್ಯದೊಳಗೆ ನಾವು ಗಂಟನ್ನು ನೋಡ್ತಾ ಇರ್ತೀವಿ. ಹೌದು. ಆ ಗಂಟು ಏನು? ಹೌದು, ನಾವು ಯಾವುದೇ ಒಂದು ದ್ವಿದಳ ಧಾನ್ಯ ಸಸ್ಯ ಭೂಮಿಯನ್ನು ತೆಗೆದು ಬೇರು ನೋಡಿದಾಗ ಗಂಟುಗಳಿರ್ತವೆ. ಈ ಗಂಟು ಯಾವುದೇ ಒಂದು ರೋಗದಿಂದ ಬಂದಿರತಕ್ಕಂಥ ಒಂದು ಚಿಹ್ನೆ ಅಲ್ಲ, ಇದು ಸ್ವಾಭಾವಿಕವಾಗಿಯೇ ಇವು ತಯಾರಾಗಿರ್ತವೆ. ಉದಾಹರಣೆಗೆ ಈ ಇದು ರೈಸೋಬಿಯಂ ಅಂತ ಒಂದು ಅಣುಜೀವಿ ಇದೆ. ಈ ರೈಸೋಬಿಯಂ ಅಣುಜೀವಿ ಬೇರಿನ ಒಳ ಹೊಕ್ಕು ಅಲ್ಲೇ ಒಂದು ಈ ಥರ ಒಂದು ಗಂಟು ಮಾಡಿರ್ತವೆ. ಈ ಗಂಟೊಳಗೆ ತಾವು ಜೀವನ ಮಾಡ್ತಾ ಇರುತ್ತೆ. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ವಾಯುಮಂಡಲದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಅಮೋನಿಯಾ ರೂಪಕ್ಕೆ ತರುವುದು. ಸೊ ಅದರಿಂದ ನಾವು ಈ ಸಾರಜನಕದ ಗೊಬ್ಬರ ಅಥವಾ ಯೂರಿಯಾ ಈ ರೀತಿ ಕೊಟ್ಟ ಹಾಗೆ ಆಗ್ತದೆ. ರೈಸೋಬಿಯಂನಿಂದ ಸಾರಜನಕ ಬೆಳೆಗಳಿಗೆ ಒದಗಿ. ವಾತಾವರಣದಲ್ಲಿ ಎಷ್ಟು ಸಾರಜನಕ ಇದೆ ಮತ್ತು ಅದು ಸ್ಥಿರೀಕರಣ ಬರೇ ಸೂಕ್ಷ್ಮಾಣು ಜೀವಿಗಳಿಂದ ಮಾತ್ರ ಸಾಧ್ಯ ಅಂತೇಳಿ? ಯಥೇಚ್ಛವಾಗಿದೆ ಸಾರಜನಕ. 80% ಸಾರಜನಕ ನಮ್ಮ ವಾಯುಮಂಡಲದಲ್ಲಿ ಇದೆ. ಇದು ಬೇರೆ ಬೇರೆ ರೀತಿಯಿಂದನೂ ಆಗುತ್ತೆ. ಈಗ ನಮಗೆ ಲೈಟ್ನಿಂಗ್ ಆದಾಗ ಸಾರಜನಕ ಅಲ್ಲಿ ಉತ್ಪತ್ತಿ ಆಗುತ್ತೆ. ಮತ್ತು ಈ ಗೊಬ್ಬರ ಎಲ್ಲ ತಯಾರು ಮಾಡುವಾಗ ಹೈ ಪ್ರೆಷರ್ ಮತ್ತು ಹೈ ಟೆಂಪರೇಚರ್ನಲ್ಲಿ ಉಪಯೋಗಿಸ್ಕೊಂಡು ಈ ಸಾರಜನಕದ ಗೊಬ್ಬರ ತಯಾರು ಮಾಡ್ತಾರೆ. ಇದು ಎಲ್ಲದಕ್ಕೂ ಹೋಲಿಸಿದರೆ ಈ ಅಣುಜೀವಿಗಳಿಂದ ಏನು ಸಾರಜನಕ ಸ್ಥಿರೀಕರಣ ಆಗುತ್ತಲ್ಲ, ಇದು ಬಹಳ ಮಿತವ್ಯಯಕಾರಿ. ಇದಕ್ಕೇನು ಹೆಚ್ಚಿಗೆ ಟೆಂಪರೇಚರ್ ಬೇಕಿಲ್ಲ, ಉಷ್ಣಾಂಶ ಬೇಕಿಲ್ಲ, ಸಾಮಾನ್ಯವಾಗಿ ಆಗ್ತದೆ, ಇದು ಮಣ್ಣಿನಲ್ಲೇ ಆಗ್ತದೆ. ಹಾಗಾಗಿ ಬೆಳೆಗಳಿಗೆ ಇದು ಬೇಗನೆ ಒದಗುತ್ತೆ ಕೂಡ. ಈಗ ರೈಜೋಪಿಯಂ ಬಗ್ಗೆ ಹೇಳ್ತಾ ಇದ್ದೆ, ಈ ತರಕಾರಿ ಒಳಗೆ ಅದನ್ನು ಎಂತೆಂಥ ತರಕಾರಿಗಳಿಗೆ ಬಳಸಿದ್ರೆ ಸೂಕ್ತ ಅಂತ? ಈಗ ನಾವು ಇಲ್ಲಿ ಬಟಾಣಿ ಬೆಳಿತೀವಿ, ಅವರೇಕಾಳು ಬೆಳಿತೀವಿ ಮಾಡ್ಬೋದು. ಅಲ್ಲದೆ ಬೇರೆ ಏಕದಳ ಧಾನ್ಯಗಳಾದ ಏಕದಳ ಧಾನ್ಯ ತರಕಾರಿಗಳಾದಂಥ ಟೊಮ್ಯಾಟೊ ಇರ್ಬೋದು, ಬದನೆ, ಮೆಣಸು, ಇತರ ಈ ಬಟಾಟೆ ಇರ್ಬೋದು, ಇನ್ನು ಇವುಗಳಿಗೆ ನಾವು ಅಜೋಸ್ಪರ್ಮ್ ಅಂತ ಹೇಳಿ ಇನ್ನೊಂದು ಅಣುಜೀವಿ ಕೊಡ್ತೀವಿ, ಇನ್ನೊಂದು ಬೇರೆ ಅಣುಜೀವಿ ಜೈವಿಕ ಗೊಬ್ಬರ ಕೊಡ್ತೀವಿ, ಅದನ್ನು ಬಳಕೆ ಮಾಡ್ತೀವಿ. ಮತ್ತೆ ಈ ಅಜೋಸ್ಪರ್ಮ್ ಅನ್ನೋಂಥದ್ದು, ಹಾಂ, ಅದು ಅಜೋಸ್ಪರ್ಮ್ನೇ ನಾವು ಈ ಏಕದಳ ಧಾನ್ಯಗಳಿಗೆ ಇದನ್ನು ನಾವು ನೀಡ್ತೀವಿ. ಹೌದಲ್ಲ, ಈ ರಂಜಕ ಕರಗಿಸ್ಲಿಕ್ಕೂ ಕೂಡ ನಾವು ಈ ಸೂಕ್ಷ್ಮ ಕೆಲವೊಂದು ಅಣುಜೀವಿಗಳ ಉಪಯೋಗ ಮಾಡ್ಕೋಬಹುದು. ಈಗ ಏನಾಗುತ್ತೆ ಅಂದರೆ, ನಾವು ಯಾವುದೇ ಬೆಳೆ ಇರ್ಬೋದು, ರಂಜಕವನ್ನು ನಾವು ಸೂಪರ್ ಫಾಸ್ಫೇಟ್ ಮೂಲಕ ಗೊಬ್ಬರದ ಮೂಲಕ ಕೊಟ್ಟಾಗ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ. ಅದೇನಪ್ಪ ಅಂತಂದರೆ, ಈ ರಂಜಕ ಅದು ಏನಿರ್ತದಲ್ಲ, ಈ ರಂಜಕವು ಮಣ್ಣಿನ ಕಣಗಳ ಮೇಲೆ ಹೋಗಿ ಕೂತ್ಬಿಡುತ್ತೆ, ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಹೋಗಿ. ಅದು ಯಾವಾಗ ಅಂಟ್ಕೊಳ್ಳುತ್ತೆ, ಈ ರಂಜಕ ನೀರಿನಲ್ಲಿ ಕರಗದೇ ಇರುವ ರೂಪಕ್ಕೆ ಬರುತ್ತೆ. ಇದರಿಂದ ರಂಜಕದ ಲಭ್ಯತೆ ಕಡಿಮೆ ಆಗುತ್ತೆ. ಇದು ಎಷ್ಟಪ್ಪ ಆಗುತ್ತೆ ಅಂತಂದರೆ, ಕೆಲವು ಮಣ್ಣುಗಳಲ್ಲಿ ಶೇಕಡ 80% ಆಗುತ್ತೆ. ಅಂದರೆ ನಾವು ಉದಾಹರಣೆಗೆ 100 kg ಸೂಪರ್ ಫಾಸ್ಫೇಟ್ ಹಾಕಿದರೆ 80 kg ಅಲ್ಲಿ ಮಣ್ಣಿನಲ್ಲೇ ಉಳಿಯುತ್ತೆ, ಬರೀ 20 kg ಅಷ್ಟೇ ಬೆಳೆಗೆ ಸಿಕ್ಕಿರುತ್ತೆ. ಸೊ ಇದು ಒಂದು ಸಮಸ್ಯೆ, ಇದು ಸ್ವಾಭಾವಿಕ ಸಮಸ್ಯೆ, ಇದು ಪ್ರಕೃತಿನೇ ಒಂದು ಕ್ರಿಯೇಟ್ ಮಾಡಿರೋದು. ಇದಕ್ಕೆ ಪ್ರಕೃತಿನೇ ಒಂದು ಉತ್ತರನೂ ಕೂಡ ಕೊಡುತ್ತೆ, ಅಥವಾ ಒಂದು ಸೊಲ್ಯೂಷನ್ ಕೊಡುತ್ತೆ. ಏನಪ್ಪ ಅಂತಂದರೆ, ಕೆಲವು ಅಣುಜೀವಿಗಳಿದ್ದಾವೆ, ಇವುಗಳ ಕೆಲಸ ಏನಪ್ಪ ಅಂತಂದರೆ, ಏನು ರಂಜಕ ಗೊಬ್ಬರ ಸೂಪರ್ ಫಾಸ್ಫೇಟ್ ಏನು ಕೊಟ್ಟಿದ್ದೀವಿ, ಈ ರಂಜಕ ಹೋಗಿ ಮಣ್ಣಿನ ಕಣಗಳ ಮೇಲೆ ಹೋಗಿ ಕೂತ್ಕೊಳ್ಳುತ್ತಲ್ಲ, ಈ ಅಣುಜೀವಿಗಳು ಏನು ಮಾಡ್ತವೆ, ಇದನ್ನು ಬೇರ್ಪಡಿಸ್ತವೆ, ಈ ಕಣಗಳಿಂದ ಅದನ್ನು ಬೇರ್ಪಡಿಸ್ತವೆ. ಕಣಗಳಿಂದ ಯಾವಾಗ ಹೊರಗೆ ಬರುತ್ತೆ ರಂಜಕ, ಆವಾಗ ಅದು ನೀರಿನಲ್ಲಿ ಕರಗುವ ರೂಪಕ್ಕೆ ಬರುತ್ತೆ. ಯಾವಾಗ ನೀರಿನಲ್ಲಿ ಕರಗುವ ರೂಪದಲ್ಲಿ ಇರುತ್ತೆ, ಆವಾಗ ಬೇರು ಸರಾಗವಾಗಿ ಹೀರ್ಕೊಳ್ತವೆ. ಸೊ ರಂಜಕದ ಲಭ್ಯತೆ ಹೆಚ್ಚು ಮಾಡ್ತವೆ. ಸೊ ಅಂಥ ಅಣುಜೀವಿಗಳಿಗೆ ರಂಜಕ ಕರಗಿಸುವಂಥ ಅಣುಜೀವಿಗಳು ಅಂತ ಹೇಳ್ತೀವಿ. ಇದನ್ನು ನಾವು ಎಲ್ಲ ಬೆಳೆಗಳಿಗೂ ಉಪಯೋಗ ಮಾಡೋದು, ಅದು ಏಕದಳ ಧಾನ್ಯ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು. ಅಲ್ಲೇನು ಸ್ಪೆಸಿಫಿಕ್ ಆಗಿಲ್ಲ, ರೈಜೋಬಿಯಂ ಇರುವ ಹಾಗೆ ಇಲ್ಲೇನು ಯಾವುದು ಸ್ಪೆಸಿಫಿಕ್ ಆಗಿಲ್ಲ. ಯಾವುದೇ ಬೆಳೆಗಾದರೂ ಈ ರಂಜಕ ಕರಗಿಸುವಂತ ಅಣುಜೀವಿಗಳನ್ನು ನಾವು ಬಳಕೆ ಮಾಡ್ಬೋದು. ಬಳಸುವ ವಿಧಾನ ಹೇಗೆ? ಈ ಸಾಮಾನ್ಯವಾಗಿ ಈ ಜೈವಿಕ ಗೊಬ್ಬರಗಳನ್ನು ಬಳಸೋದು ಮೂರು ವಿಧಾನಗಳಿವೆ. ಮೊದಲನೇದಾಗಿ ಬೀಜೋಪಚಾರ, ಎರಡನೇದಾಗಿ ಭೂಮಿಗೆ ಕೊಡುವುದು, ಮೂರನೇದಾಗಿ ಈ ಸಸಿ ಮಡಿಗಳಲ್ಲಿ ಏನು ನಾವು ಸಸಿಗಳನ್ನು ತಯಾರು ಮಾಡಿ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡೋಕ್ಕೂ ಮುನ್ನ ಈ ರಾಡಿನಲ್ಲಿ ಅದ್ದಿ ಆಮೇಲೆ ನಾಟಿ ಮಾಡೋದು. ಈ ರೀತಿ ಮಾಡೋದ್ರಿಂದ ಅನುಕೂಲ ಜಾಸ್ತಿ. ಹೌದು, ಈಗ ಅವುಗಳಿಗೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡೋದು ಕೂಡ ಅಷ್ಟೇ ಮುಖ್ಯನಾ ಅಂತ. ಈಗ ಈ ಎಲ್ಲ ಅಣುಜೀವಿಗಳು ಬೆಳಿಬೇಕಂದ್ರೆ ಸಾಕಷ್ಟು ಕಾರ್ಬನ್ ಇರಬೇಕು, ಅಥವಾ ಅವಕ್ಕೆ ಆಹಾರ ಇರಬೇಕು, ಸಾವಯವ ಅಂಶ ಇರಬೇಕು. ಸೊ ನಾವು ಎಸ್ಪೆಷಲಿ ಈ ತರಕಾರಿಗಳು ಬೆಳೆಯುವಾಕರೆ ಸಾವಯವ ಗೊಬ್ಬರಗಳನ್ನು ನೀಡ್ತವೆ. ಸೊ ಈ ಜೈವಿಕ ಗೊಬ್ಬರಗಳನ್ನು ನಾವು ನೀಡಿದಾಗ ಸಾವಯವ ಗೊಬ್ಬರದಲ್ಲಿ ಇರತಕ್ಕಂಥ ಇಂಗಾಲಾಂಶವನ್ನು ಅದು ಉಪಯೋಗಿಸ್ಕೊಂಡು ಆಹಾರವಾಗಿ ಉಪಯೋಗಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಹೊಂದ್ತವೆ, ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅವುಗಳ ಕೆಲಸ ಜಾಸ್ತಿ ಆಗುತ್ತೆ, ಅದರಿಂದ ನಮಗೆ ಫಲ ಸಿಗುತ್ತೆ. ಈಗ ಖರ್ಚು ಭಾಳ ಆಗುತ್ತೆ ಇದರಿಂದ? ಇಲ್ಲ, ಇದ್ರ ಬೆಲೆ ಬಹಳ ಚೀಪ್ ಇದೆ. ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಇದ್ರ ಬೆಲೆ 80 rupees 1 kg. ಈಗ ಬೀಜೋಪಚಾರ ಮಾಡಿದಾಗ ನಾವು ಬಳಸಬೇಕಾಗಿರೋದು 200 grams, 1 kg ಬೀಜಕ್ಕೆ 200 grams ಬೀಜೋಪಚಾರ ಮಾಡೋ ವಿಧಾನದಲ್ಲಿ. ಮತ್ತೆ ಭೂಮಿಗೆ ಕೊಡಬೇಕಾದ್ರೆ 5 kg, 1 hectare 5 kg ಬೇಕಾಗುತ್ತದೆ. ಮತ್ತೆ ಈ ದ್ರಾವಣದಲ್ಲಿ ಸಸಿಗಳನ್ನು ಅದ್ದಿ ನಾಟಿ ಮಾಡುವ ಸಂದರ್ಭದಲ್ಲಿ ನಾವು 1 kg 10 liters ನೀರಿನಲ್ಲಿ ಬಕೆಟ್ನಲ್ಲಿ ರಾಡಿ ಮಾಡ್ಕೋಬೇಕು. ಸಸ್ಯ ಮಡಿಗಳಿಂದ ಕಿತ್ತು ನಾಟಿ ಮಾಡೋಕ್ಕೂ ಮುನ್ನ ಈ ಬಕೆಟ್ನಲ್ಲಿ ಅದ್ದಬೇಕು, ಈ ರಾಡಿ ಒಳಗೆ ಅದ್ದಿ ಒಂದು 1/2 hour ನೆನೆ ಇಡಬೇಕು, ನಂತರ ಅದನ್ನು ನಾಟಿ ಮಾಡಬೇಕು. ಹಾಗಾಗಿ ಇದಕ್ಕೆ ತಗಲುವಂಥ ಖರ್ಚು ಭಾಳ ಕಡಿಮೆ, ಬಟ್ ಇಳುವರಿ ಹೆಚ್ಚಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಓವರಾಲ್ ಖರ್ಚು ಕಡಿಮೆ ಆಗಿ ರೈತರಿಗೆ ಲಾಭ ಹೆಚ್ಚಾಗುತ್ತೆ. ಆದ್ದರಿಂದ ರೈತರು ಇದರ ಬಳಕೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಂಡು ತಮ್ಮ ಇಳುವರಿಯನ್ನು ಹೆಚ್ಚಿಸೋದಲ್ಲದೇ ಲಾಭವನ್ನು ಕೂಡ ಹೆಚ್ಚು ಪಡಿಬಹುದು. ಇದು ಪ್ರತಿ ವರ್ಷನೂ ಪ್ರತಿ ಬೆಳೆಗೆ ಹಾಕಲೇಬೇಕು? ಹೌದು, ಅಂದರೆ ಇದೇನಾಗುತ್ತೆ, ಇದರ ಈ ಹೆಚ್ಚು ಸಾಮರ್ಥ್ಯತೆ ಉಳ್ಳಂಥ ಅಣುಜೀವಿಗಳ ಸಂಖ್ಯೆ ನಮ್ಮ ಜಮೀನಿನಲ್ಲಿ ಕಡಿಮೆ ಇರ್ತದೆ. ನಾವು ವರ್ಷ ವರ್ಷ ಇದನ್ನ ಹಾಕಿ ಬಿಲ್ಡಪ್ ಮಾಡಬೇಕು. ಸೊ 5 ವರ್ಷ ಅಂತೂ ನಾವು ಕೊಟ್ಟರೆ 6ನೇ ವರ್ಷದಿಂದ ಕೊಡೋದ್ಬೇಕಿಲ್ಲ, ಅವುಗಳ ಸಂಖ್ಯೆ ಅಲ್ಲೇ ತನ್ಪಾಡಿಗೆ ತಾನೇ ಹೆಚ್ಚಾಗಿರ್ತದೆ. ಸೊ ಒಂದು 5 ವರ್ಷ ರೈತರು ತಮ್ಮ ಜಮೀನಿನಲ್ಲಿ ಇವನ್ನ ಬಳಸೋದು ಬಹಳ ಒಳ್ಳೇದು. ಎಲ್ಲಿ ಸಿಗುತ್ತೆ ಇದು? ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಾವಯವ ಕೇಂದ್ರ ಅಂತಿದೆ, ಅಲ್ಲಿ ಕೂಡ ಮಾರಾಟಕ್ಕೆ ಇರುತ್ತೆ. ಮತ್ತೆ ಸೂಕ್ಷ್ಮಜೀವಿ ಶಾಸ್ತ್ರ ವಿಭಾಗದಲ್ಲಿ ಕೂಡ ನಾವು ಇದನ್ನ ತಯಾರು ಮಾಡ್ತೀವಿ. 80 ರೂಪಾಯಿ ಕೆಜಿ, ಯಾರಾದ್ರೂ ರೈತರು ಬೇಕಾಗಿರೋ ಅಲ್ಲಿ ಹೋಗಿ ತಗೋಬಹುದು. ಈ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಕೆಲವೊಮ್ಮೆ ಕೆಲವು ಕಡೆ ಎಲ್ಲ ಸಿಗುತ್ತೆ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಹಂಗೇನು ಇರುತ್ತೆ? ಹೌದು, ಇದಕ್ಕೆ ಎಕ್ಸ್ಪೈರಿ ಡೇಟ್ 3 ತಿಂಗಳಿದೆ. ಇನ್ನೊಂದು ಮುಖ್ಯವಾದ ಅಂಶ ಏನು ರೈತರು ಗಮನಿಸ್ಬೇಕಂತಂದ್ರೆ, ಅದರ ಮೇಲೆ ನಾವು ಒಂದು ಲೇಬಲ್ ಹಾಕಿರ್ತೀವಿ, ಇದನ್ನು ತಯಾರು ಮಾಡಿದ ದಿನಾಂಕ ಮತ್ತು ಇಷ್ಟರ ಒಳಗೆ ಬಳಸಿ ಅಂತ ಹೇಳಿ. ಇದು ತಯಾರಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಅಷ್ಟೇ ಇದನ್ನ ನಾವು ಉಪಯೋಗ ಮಾಡಬೇಕು. ಸೊ ಅದು ಎಕ್ಸ್ಪೈರಿ ಆಗಿರೋದು ಉಪಯೋಗ ಮಾಡಿದ್ರೆ ನಮ್ಗೇನು ಪ್ರಯೋಜನ ಆಗುತ್ತೆ? ಈಗ ನಿಮ್ಮಿಂದ 1 ಕೆಜಿ ತಗೊಂಡು ಹೋದ್ರು, ಅವ್ರು 10 ಕೆಜಿ ಮಾಡ್ಕೊಂಡು ಆ ನಂತರ ಹೊಲಕ್ಕೆ ಹಾಕೋದು ಸಾಧ್ಯತೆ ಇದೆಯಾ ರೈತರಿಗೆ? ಹಾ, ಅಂದ್ರೆ ತಕ್ಷಣನೇ ಬಳಸಬೇಕಾಗುತ್ತೆ. ಅಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಒಂದು 200-300 ಕೆಜಿ ಸಾವಯವ ಗೊಬ್ಬರ ಅದಕ್ಕೆ 1 ಕೆಜಿ ಹಾಕಿ ಅಲ್ಲೇ ಅದನ್ನ ಮಲ್ಟಿಪ್ಲೈ ಆಗಕ್ಕೆ ಅಭಿವೃದ್ಧಿ ಹೊಂದಕ್ಕೆ ಬಿಡಬೇಕು. 15 ದಿವಸ ಬಿಟ್ಟರೆ ಸಾಕು ನೆರಳಲ್ಲಿ ಸ್ವಲ್ಪ ನೀರು ಹೊಡ್ಕೊಂಡು, ಅಂದ್ರೆ ತೇವಾಂಶ ಇರಬೇಕು. ಅವು ಅಲ್ಲಿ ಅಭಿವೃದ್ಧಿ ಹೊಂದುತ್ತವೆ, ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಆಮೇಲೆ ತಮ್ಮ ಜಮೀನಿನಲ್ಲಿ ನಾವು ಇದನ್ನ ಬಳಸಬಹುದು. ಒಳ್ಳೇದು ಜಗದೀಶ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಈ ತರಕಾರಿ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಅದರಿಂದ ಏನೆಲ್ಲ ಅನುಕೂಲ ಮತ್ತು ಹೇಗೆ ಬಳಸ್ಬೋದು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಕೊಟ್ಟಿರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತರಕಾರಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಈ ಕುರಿತು ಶಿರಸಿಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಎಸ್ ಜಗದೀಶ್ ಅವರೊಡನೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಿಸಿದವರು ಎಚ್ವಿ ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಹಳ ಪಥದಲ್ಲಿ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆ. ನಮಸ್ಕಾರ ಗೆಳೆಯರೇ, ಇದೀಗ ಸಮಯ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆಯ ವತಿಯಿಂದ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವುದಕ್ಕಾಗಿ. ಅದುವೇ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ಹೌದು ಗೆಳೆಯರೆ, ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ ಈ ಎಪಿಸೋಡ್ನ ಶೀರ್ಷಿಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಾರಣಾಂತಿಕ ರೋಗ ಪೀಡಿತ ರೋಗಿಗಳಿಗೆ ಡಾಕ್ಟರ್ ಅಂಬೇಡ್ಕರ್ ಚಿಕಿತ್ಸಾ ಸಹಾಯತಾ ಯೋಜನೆ. ಹೌದು ಗೆಳೆಯರೆ, ಭಾರತೀಯ ಸಮಾಜಕ್ಕಾಗಿ ಸಂತೋಷ ಭರಿತ ಸಂದೇಶವನ್ನ ತಂದಿದೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆ. ನಾವು ಈ ಕಾರ್ಯಕ್ರಮದ ಮೂಲಕ ಸಮಾಜ ಕಲ್ಯಾಣದ ಅನೇಕ ಯೋಜನೆಗಳ ಬಗ್ಗೆ ತಿಳಿಸ್ತೀವಿ, ಯಾಕೆಂದ್ರೆ ಈ ಸಂದೇಶ ಸಾರ್ಥಕವಾಗಲಿ ಅಂತ. ಗೆಳೆಯರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 20ನೇ ಶತಮಾನದ ಮಹಾನ್ ರಾಷ್ಟ್ರೀಯ ಮುಖಂಡರಾಗಿದ್ದರು. ಅವರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನ ನೀಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸಾಮಾಜಿಕ ನ್ಯಾಯ ಪ್ರಾಪ್ತಿಯ ಸಂಘರ್ಷದ ಪ್ರತೀಕ ಅಂತ ಹೇಳಲಾಗುತ್ತೆ. ಭಾರತ ಸರ್ಕಾರ 24 ಮಾರ್ಚ್ 1992 ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನದ ಸ್ಥಾಪನೆ ಮಾಡಿತು ಮತ್ತು ವರ್ತಮಾನದಲ್ಲಿ ಇದು ಪ್ರತಿಷ್ಠಾನ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ತತ್ವಾಧಾನದಲ್ಲಿ ಸ್ವಾಯತ್ತ ಘಟಕ ಅಂದರೆ ಆಟೋನಮಸ್ ಬಾಡಿಯ ರೂಪದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ನಡೆಸ್ತಾ ಇದೆ. ಅಂಥವುದೇ ಒಂದು ಮಹತ್ವಪೂರ್ಣ ಯೋಜನೆ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಚಿಕಿತ್ಸಾ ಸಹಾಯತಾ ಯೋಜನೆ. ಗೆಳೆಯರೇ, ನಮ್ಮ ಇಂದಿನ ಕಥೆ ಕೂಡ ಇದೇ ವಿಷಯಕ್ಕೆ ಸಂಬಂಧಿಸಿದೆ. ಸರಿ, ಹೇಳೋಣ ಇಂದಿನ ಕಥೆಯನ್ನ. ಏನ್ ಮಾಡ್ಲಿ? ಏನಾಯ್ತು ಸುಖವಿಂದರ್, ಇಷ್ಟೊಂದು ಗಾಬರಿ ಯಾಕೆ ಆಗಿದ್ದಿ? ಏನ್ ಮಾಡ್ಲಿ, ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಪ್ಪಾಜಿ ಅವರ ಆಕ್ಸಿಡೆಂಟ್ ಆಗಿದೆ, ಅವರ ಸ್ಥಿತಿ ಬಹಳ ಕೆಟ್ಟೋಗಿದೆ. ಅವರ ಕೈ ಕಾಲು ಮುರಿದೋಗಿದೆ. ಡಾಕ್ಟರ್ ಸಾಹೇಬ್ರು ಹೇಳ್ತಾರೆ ಸರ್ಜರಿ ಮಾಡಬೇಕು ಅಂತ. ನನಗೆ ಒಂದೂ ತಿಳಿತಾ ಇಲ್ಲ, ಇಷ್ಟೊಂದು ಹಣದ ವ್ಯವಸ್ಥೆ ಹೇಗೆ ಮಾಡೋದು ಅಂತ. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗ್ತಿದೆ, ಆದ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಕೂಡ ಇದೆ. ಅದೇ ನಿಮ್ಗೆ ನೆನಪಿದ್ಯಾ, 4-5 ತಿಂಗಳ ಹಿಂದೆ ನನ್ನ ತಂದೆಯ ಹಾರ್ಟ್ ಸರ್ಜರಿ ಆಗಿತ್ತು ಅಂತ. ನಮ್ಮ ಬಳಿನೂ ಅಷ್ಟೊಂದು ಹಣ ಎಲ್ಲಿತ್ತು? ಆದ್ರೆ ಇದಕ್ಕೆ ನಮ್ಗೆ ಸಹಾಯ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನದ ಯೋಜನೆ. ಯಾವ ಯೋಜನೆ? ಡಾಕ್ಟರ್ ಅಂಬೇಡ್ಕರ್ ಚಿಕಿತ್ಸಾ ಸಹಾಯತಾ ಯೋಜನೆ, ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಏಡ್ ಸ್ಕೀಮ್. ಈ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗಂಭೀರ ರೋಗ ಪೀಡಿತ ರೋಗಿಗಳ ಚಿಕಿತ್ಸೆಗಾಗಿ ಮೆಡಿಕಲ್ ಏಡ್ ಗ್ರಾಂಟ್ ನೀಡಲಾಗುತ್ತೆ. ಸಂಧ್ಯಾ, ನನಗೆ ಈ ಸ್ಕೀಮ್ನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳು. ಗಮನವಿಟ್ಟು ಕೇಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯಾವುದೇ ವ್ಯಕ್ತಿ ಗಂಭೀರ ರೋಗಗ್ರಸ್ತನಾಗಿದ್ದರೆ ಮತ್ತು ಅವನಿಗೆ ಕಿಡ್ನಿ, ಹಾರ್ಟ್, ಕ್ಯಾನ್ಸರ್, ಬ್ರೈನ್ ಸರ್ಜರಿ, ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಸ್ಪೈನ್ ಸರ್ಜರಿ ಇತ್ಯಾದಿಗಳ ಅವಶ್ಯಕತೆ ಇದ್ರೆ ಅಥವಾ ಯಾವುದಾದರೂ ಪ್ರಾಣಘಾತಕ ರೋಗಗಳಿದ್ದರೆ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನ ಅವನ ಚಿಕಿತ್ಸೆಗಾಗಿ ಆರ್ಥಿಕ ಸಹಾಯ ನೀಡುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕುಂತಾದ್ರೆ ಇಂಟರ್ನೆಟ್ ಅಥವಾ ಮೊಬೈಲ್ ಫೋನ್ನಿಂದ ಗೂಗಲಲ್ಲಿ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಅಂತ ಟೈಪ್ ಮಾಡಿದ್ರೆ ಎಲ್ಲಾ ಮಾಹಿತಿ ಅಲ್ಲಿಂದ ಸಿಗುತ್ತೆ. ಅಬ್ಬಾ, ಇಷ್ಟು ಹೇಳಿ ನನ್ನ ಹೃದಯವನ್ನ ಹಗುರವಾಗಿಸಿದೆ. ಹಾಗಾದ್ರೆ ಸರ್ಜರಿ ಮತ್ತು ಚಿಕಿತ್ಸೆ ಎಲ್ಲಿ ಬೇಕಾದರೂ ಮಾಡಬಹುದಲ್ಲ? ಹಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಮಾನ್ಯತೆ ಸರ್ಜರಿ ಅಥವಾ ಚಿಕಿತ್ಸೆ ಮಾಡಿಸಬಹುದು. ಸಕ್ಷಮ ಅಧಿಕಾರಿ ಅಗತ್ಯವಾದರೆ ಯಾವುದೇ ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತೆ ಶಿಫಾರಸು ಮಾಡಬಹುದು. ಅದು ಸರಿ, ಈ ಯೋಜನೆಯ ಲಾಭ ಪಡೆಯುವುದಕ್ಕೆ ಅರ್ಹತೆ ಏನು? ಮೊದಲನೆಯದಾಗಿ ಅರ್ಜಿದಾರ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಾಗಿರಬೇಕು. ನಂತರ ಅವರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿರಬಾರದು. ಅಂದ್ರೆ ಅರ್ಜಿ ಜೊತೆಗೆ ಪೀಡಿತ ವ್ಯಕ್ತಿಯ ಜಾತಿ ಪ್ರಮಾಣ ಪತ್ರದ ಕಾಪಿ ಮತ್ತು ಅವನ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಜಾತಿ ಪ್ರಮಾಣ ಪತ್ರದ ಕಾಪಿ ಇದೆ, ಆದರೆ ಆದಾಯ ಪ್ರಮಾಣ ಪತ್ರ ಎಲ್ಲಿಂದ ಸಿಗುತ್ತೆ? ಕಲೆಕ್ಟರ್ನ ಆಫೀಸ್ನಿಂದ. ಅರೆ, ಇಷ್ಟು ಟೆನ್ಷನ್ ಇರುವಾಗ ಇಷ್ಟೆಲ್ಲ ಓಡಾಡೋದಕ್ಕಾಗತ್ತಾ? ಸರಿ, ಅವರ ಬಿಪಿಎಲ್ ಕಾರ್ಡ್ ಇರಬಹುದಲ್ಲ? ಪ್ರತಿ ತಿಂಗಳು ಉಚಿತವಾಗಿ ಅಕ್ಕಿ, ಗೋಧಿ ಇತ್ಯಾದಿ ತಗೊಳ್ತೀರಲ್ಲ? ಹಾ, ಬಿಪಿಎಲ್ ಕಾರ್ಡ್ ಇದೆ. ಅರ್ಜಿಯ ಜೊತೆಗೆ ಅದರ ಕಾಪಿಯನ್ನು ಇಡು, ಜೊತೆಗೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನ ಕಾಪಿ ಕೂಡ ಇರಬೇಕು. ಮತ್ತೆ ಹಾ, ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮೂಲಕ ಪ್ರಮಾಣಿತ ಎಸ್ಟಿಮೇಟೆಡ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಅರ್ಜಿಯ ಜೊತೆಗೆ ಸಲ್ಲಿಸಬೇಕು. ಅಂದ್ರೆ ಚಿಕಿತ್ಸೆ ಅಥವಾ ಸರ್ಜರಿಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಯಾವ ತಾರೀಕಿಗೆ ಸರ್ಜರಿ ನಡೆಯುತ್ತೆ ಅನ್ನೋದರ ವಿವರಣೆ ಆಸ್ಪತ್ರೆಯ ಮುಖ್ಯಸ್ಥರ ಮೂಲಕ ಪ್ರಮಾಣಿತವಾಗಿರಬೇಕು. ಸರಿ, ಇದಾಗುತ್ತೆ. ಆದ್ರೆ ಸಂಧ್ಯಾ, ಒಂದು ವಿಷಯ ಹೇಳು, ಸರ್ಜರಿಗೆ ಎಷ್ಟು ಹಣ ಸಿಗುತ್ತೆ? ಅದಕ್ಕಾಗಿ ಸೀಲಿಂಗ್ ನಿಗದಿಪಡಿಸಲಾಗಿದೆ. ಅಂದ್ರೆ ಹಾರ್ಟ್ ಸರ್ಜರಿಗೆ 1.5 ಲಕ್ಷ ರೂಪಾಯಿ, ಕಿಡ್ನಿ ಸರ್ಜರಿ ಅಥವಾ ಡಯಾಲಿಸಿಸ್ ಅಥವಾ ಕಿಡ್ನಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಗೆ 3.5 ಲಕ್ಷ ರೂಪಾಯಿ, ಕ್ಯಾನ್ಸರ್ ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿಗಾಗಿ 1.75 ಲಕ್ಷ ರೂಪಾಯಿ, ಬ್ರೈನ್ ಸರ್ಜರಿಗೆ 1.5 ಲಕ್ಷ ರೂಪಾಯಿ, ಬೆನ್ನು ಮೂಳೆಯ ಸರ್ಜರಿ ಮತ್ತು ಇತರ ಗಂಭೀರ ರೋಗಗಳಿಗೆ 1 ಲಕ್ಷ ರೂಪಾಯಿಯ ಸೀಲಿಂಗ್ ನಿಗದಿಪಡಿಸಲಾಗಿದೆ. ಅಂದ್ರೆ ಚಿಕಿತ್ಸೆ ಹಣ ಎಷ್ಟೇ ಆಗಿದ್ದರೂ ಅದರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನ ಚಿಕಿತ್ಸೆಯ ಖರ್ಚನ್ನು ನೇರವಾಗಿ ಆಸ್ಪತ್ರೆಗೆ ನೀಡುತ್ತೆ. ಸರಿ, ಈ ಎಲ್ಲಾ ಕಾಗದ ಪತ್ರಗಳನ್ನ ನಾನು ತಯಾರು ಮಾಡಿಸ್ತೀನಿ, ಆದರೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು? ಅರ್ಜಿ ಸಲ್ಲಿಸಬೇಕಾದ ವಿಳಾಸ, ನಿರ್ದೇಶಕರು ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಖಾತೆ, 9ನೇ ಮಹಡಿ, ಜೀವನ್ ಪ್ರಕಾಶ್ ಬಿಲ್ಡಿಂಗ್, 25 ಕಸ್ತೂರ್ಬಾ ಗಾಂಧಿ ಮಾರ್ಗ, ಹೊಸದೆಹಲಿ, 1100001. ಸುಖವಿಂದರ್, ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಆಸ್ಪತ್ರೆ ಸರ್ಜರಿಗಾಗಿ ನೀಡಲಾದ ಎಸ್ಟಿಮೇಟೆಡ್ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಮೂಲಕ ಸೈನ್ ಮಾಡಿರಬೇಕು ಮತ್ತು ಅದರಲ್ಲಿ ಸರ್ಜರಿ ಮಾಡುವ ತಾರೀಕು ಕೂಡ ಇರಲೇಬೇಕು. ಹಾಗೂ ಇದರ ಒರಿಜಿನಲ್ ಅನ್ನೇ ಸಲ್ಲಿಸಬೇಕು. ಮಂಜೂರಾದಾಗ ಪ್ರತಿಷ್ಠಾನ ಗ್ರಾಂಟ್ನ ಹಣ ನೇರವಾಗಿ ಆಸ್ಪತ್ರೆಯ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾ, ತಿಳಿಯಿತು. ಅರ್ಜಿಯ ಕುರಿತು ತಕ್ಷಣ ಕ್ರಮ ತೆಗೆದುಕೊಳ್ಳಲು ನಾನೀಗ ಹೇಳಿದಂತಹ ಅಗತ್ಯದ ಡಾಕ್ಯುಮೆಂಟ್ಸ್ ಅನ್ನು ಸ್ಕ್ಯಾನ್ ಮಾಡಿ ಇಮೇಲ್ ಕೂಡ ಮಾಡಬಹುದು. ಇಮೇಲ್ ಐಡಿ daf.medaid@gmail.com. ಧನ್ಯವಾದ ಸಂಧ್ಯಾ, ನೀನು ಸರಿಯಾದ ಸಮಯಕ್ಕೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟೆ. ನಾನು ತಕ್ಷಣ ಎಲ್ಲಾ ಕೆಲಸ ಮಾಡ್ತೀನಿ. ಅರೆ ಸುಖವಿಂದರ್, ಇವತ್ತು ನೀನು ಕೆಲಸಕ್ಕೆ ಬಂದ್ಯಾ? ತಂದೆಯವರು ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಆಕ್ಸಿಡೆಂಟ್ ನಂತರ ಸಮಯಕ್ಕೆ ಸರಿಯಾಗಿ ಅವರ ಸರ್ಜರಿ ಆಯಿತು. ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಏಡ್ ಸ್ಕೀಮ್ ನ ಅಡಿಯಲ್ಲಿ ಏನ್ ಸಹಾಯ ಸಿಗ್ತೋ ಅದರಿಂದ ಇದೆಲ್ಲ ಸಾಧ್ಯ ಆಯ್ತು. ಇಲ್ಲಾಂದ್ರೆ ಇಷ್ಟೊಂದು ಹಣದ ವ್ಯವಸ್ಥೆ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅಂದ್ರೆ ನೀನೀಗ ಟೆನ್ಷನ್ ಫ್ರೀ ಆಗಿದ್ದಿ? ಖಂಡಿತ, ಇದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನದ